ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಧರ ಇಧರ ಇಧರ ಹಮ್ ಬೋಲ್ ರಾ ಹೈ ತೇರೆ ಬೀಜೂ ಕಾ ಪುತಲಾ ಬೋಲ್ ರಾ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭೀ ಡಾಲೇ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಜೈವಿಕ್ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕೋಳಿ ಸಾಕಾಣಿಕೆ ಅನುಭವ ಕುರಿತು ರೈತರಾದ ಮಂಜುನಾಥ್ ನಾರಾಯಣ್ ಮಿರಾಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಮಂಜುನಾಥ್ ನಾರಾಯಣ್ ಮಿರಾಶಿ ಅವರಿದ್ದಾರೆ. ಇವರು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರ ಅನುಭವವನ್ನಾಗಿ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ನಿಮಗೆ ಯಾಕೆ ಅನಿಸ್ತು? ಎಲ್ಲರೂ ಇನ್ಸ್ಪಿರೇಷನ್ ಬಂದಿದ್ದು ಹೇಗೆ ನಿಮಗೆ? ನಾನು ಈಗ ಸುಮಾರು 8-10 ವರ್ಷ ಹೊರಗಡೆ ಜಾಬ್ ಮಾಡಿದ್ದೀನಿ ಸರ್. ಅಂದರೆ ಧಾರವಾಡ ಆಯಿತು, ಹಾಸನ ಆಯಿತು, ಬೆಂಗಳೂರು ಆಯಿತು, ಸುಮಾರು ಕಡೆ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೆ. ಅದು ನಮಗೆ ಸ್ವಲ್ಪ ಏನೂ ನೆಮ್ಮದಿ ಅಂತ ಅನಿಸ್ಲಿಲ್ಲ. ವರ್ಕೌಟ್ ಆಗಲಿಲ್ಲ, ಅವ್ರು ಕೊಡೋ 10-15 ಸಾವಿರ ರೂಪಾಯಿ ಸ್ಯಾಲ್ರಿಯಲ್ಲಿ ನನಗೆ ಉಳಿತಾಯ ಏನಾಗ್ತಾ ಇರಲಿಲ್ಲ. ಆಮೇಲೆ ಅದೆಲ್ಲ ಆದಮೇಲೆ ಒಂದಿನ ಸರ್ ಇಲ್ಲಿ ಬಂದು ಭೇಟಿ ಆದೆ. ಸರ್, ನಾನು ಕೋಳಿ ಸಾಕಾಣಿಕೆ ಮಾಡಬೇಕಂತ ಇದ್ದೀನಿ. ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಒಲಿಯುತ್ತೆ, ಅದೇ ಮಾಡಬೇಕಂತ. ಇಲ್ಲ, ಒಂದು 2 ತಿಂಗಳು ಬಿಟ್ಟು ಟ್ರೈನಿಂಗ್ ಇದೆ, ಯಾವಾಗ ಬಂದು ಅಟೆಂಡ್ ಆಗಿ ಅಂತ ಹೇಳಿದರು. ಅದೇ ತನಕ ನಾನು ಸುಮಾರು ಒಂದು 10-18 ಕೋಳಿ ಫಾರ್ಮ್ಗಳು ಅಡ್ಡಾಡಿದೆ. 2 ತಿಂಗಳು ಖಾಲಿ ಇದೆ ಅಲ್ಲ, ಇರಲಿ, ಅದ್ರ ಬಗ್ಗೆ ನಾಲೆಜ್ ಬರುತ್ತೆ ಅಂತ ಹೇಳಿ ಸುಮಾರು ಇದೆ. ಹುಲ್ಕೊಪ್ಪ ಆಗಲಿ, ನಮ್ಮ ಹಳ್ಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಒಂದು 40 ಕೋಳಿ ಫಾರ್ಮ್ಗಳಿವೆ. ಅದೆಲ್ಲ ಅಡ್ಡಾಡಿದೆ, ಅವ್ರ ಕಡೆಯಿಂದ ಅನುಭವ ತೊಗೊಂಡು ಹೆಂಗೆ ಮಾಡಿದ್ರೆ ಲಾಸ್ ಆಗ್ಬೋದು ಇಲ್ಲ ಲಾಭ ಆಗ್ಬೋದು ಹೇಗೆ ಅಂತ. ಒಬ್ಬೊಬ್ರು ಹೇಳ್ತಾರೆ ಲಾಸ್ ಆಯ್ತು ಅಂತ ಹೇಳ್ತಾರೆ, ಅಂದರೆ ಇದು ಸ್ವಂತ ಮಾಡಿದ್ರು ಲಾಸ್ ಆಯಿತು ಇಲ್ಲ ಕಂಪ್ನಿ ಜೊತೆ ಮಾಡಿಕೊಂಡ್ರೆ ಲಾಭ ಆಯಿತು, ಈ ರೀತಿ ಎಲ್ಲ ಹೇಳ್ತಾ ಹೋದರು. ಆಮೇಲೆ ನಮ್ಮ ಮಾವಂದಿರು, ನೀವು ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ನಿಮಗೆ ಅಂತ ಹೇಳ್ಕೊಂಡು ಇಲ್ಲಿ ದೇಶಪಾಂಡೆ ರೋಡ್ ಸೈಡ್ ಬಂದು ಅವರಿಗೆ ಹೆಂಗಾದ್ರೆ ಟ್ರೈನಿಂಗ್ ಇತ್ತಲ್ಲ, ನಾವು ಈ ಕಡೆ ಚಾಲು ಮಾಡಿದ್ವಿ, ನೀವು ಇದು ಟ್ರೈನಿಂಗ್ ಮುಗಿಸ್ಕೊಳ್ಳಿ, ನಾವು ಚಾಲು ಮಾಡೋಣ ಕೆಲಸ, ಆಮೇಲೆ ಇದು ಟ್ರೈನಿಂಗ್ ಮುಗಿದ್ಮೇಲೆ ಕಂಪ್ನಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳೋಣ, ಈ ರೀತಿ ಸ್ವಲ್ಪ ಇದು ಮಾಡಿ. ಕೆಲಸ ಚಾಲು ಆದಮೇಲೆ ಇಲ್ಲಿ ಟ್ರೈನಿಂಗ್ ಚಾಲು ಆಯ್ತು ಸರ್. ಇಲ್ಲಿ ಟ್ರೈನಿಂಗ್ ಮುಗಿದ 10 ದಿನಕ್ಕೆ ಅಂದರೆ ನಾವು ಮರಿ ಬಂದು ಸರ್, ನಮಗೆ ಎರಡು ಹೊಂದಾಣಿಕೆ ಆಗಿಬಿಡುತ್ತೆ ನಮಗೆ ಬರೋಬ್ಬರ. ಇಲ್ಲೂ ಚಲೋ ಟ್ರೈನಿಂಗ್ ಕೊಟ್ಟರು ಸರ್. ಅಂದರೆ 10 ದಿನ ಟ್ರೈನಿಂಗು, ದಿವಸ ಒಬ್ಬೊಬ್ಬರು ಸರ್ಗಳು ಬರ್ತಾರೆ, ಅವರಿಂದನೂ ಸ್ವಲ್ಪ ಸಲಹೆ ಸಿಗ್ತದೆ ನಮಗೆ. ಮಾಡಿ ನೀವು ಬಾಯ್ಲರ್ ಆದರೂ ಮಾಡಿ, ಇಲ್ಲದ್ರ ಹಿತ್ತಲು ಕೋಳಿ ಆದರೂ ಮಾಡಿ, ಇಲ್ಲದ್ರೆ 4-3 ಟೈಪ್ ಇದ್ದಾವೆ ಅವು ಮಾಡಿ ನೀವು, ಲಾಭ ಇದೆ. 5,000 ಮಾಡಬೇಕಂತೇನಿಲ್ಲ, 500 ಕೋಳಿ ಮಾಡಿ ಲಾಭ ಇದೆ ಅಂತ ಹೇಳಿದ್ರು. ನಮ್ಮ ಪ್ಲಾನಿಂಗ್ 5,000 ಆಯ್ತಲ್ಲ, ಈಗ ಮಾಡ್ಬೇಕಂದ್ರೂ ಬಜೆಟ್ ಬೇಕಲ್ಲ ಸರ್. ಆಮೇಲೆ ನಮ್ದು ಸೊಸೈಟಿ ಒಂದು 5,000 ರೂಪಾಯಿ ಬರುತ್ತೆ ಸರ್. ಸ್ವಲ್ಪ ಕೂಡಿಟ್ಟಿದ್ದು ಒಂದು 5 ಲಕ್ಷ ರೂಪಾಯಿ ಇತ್ತು. ಎಲ್ಲ ಸೇರಿ ಒಂದು 7 ಲಕ್ಷ ರೂಪಾಯಿ ಮಾಡಿದ್ದೀನಿ ಉದ್ಯಮ. ಸ್ಟಾರ್ಟ್ ಮಾಡಿದ್ವಿ, ಶೆಡ್ಡು ಕಟ್ಟಾಯಿತು. ಶೆಡ್ ಕಟ್ಟಾದ್ಮೇಲೆ ಅವರು ಕಂಪ್ನಿಯವರು ಇಲ್ಲ ನಾವು ನಿಮಗೆ ಕೊಡ್ತೀವಿ, ಶೆಡ್ ಕಟ್ಟಿದ್ರೆ ಅಂದಮೇಲೆ ನಾವು ಕೊಡ್ತೀವಿ ಅಂತ ಹೇಳಿ 2 ವರ್ಷ ಅಗ್ರಿಮೆಂಟ್ ಮಾಡ್ಕೊಂಡ್ರು ನಮ್ಮ ಜೊತೆ. ಅದರ ಪ್ರಕಾರನೇ ಅವರು ಇದು ಟ್ರೈನಿಂಗ್ ಆದಮೇಲೆ ಕೊಟ್ಟರು ಅವರು ಸರ್ಟಿಫಿಕೇಟ್. ಅಂದರೆ ಪಂಚಾಯತಿ NOC ಮತ್ತು ಪಶುಸಂಗೋಪನೆಲ್ಲ NOC ಮತ್ತು ತಹಶೀಲ್ದಾರ್ ಪರ್ಮಿಷನ್ ಬೇಕು, ಆರೋಗ್ಯ ಇಲಾಖೆ ಪರ್ಮಿಷನ್ ಬೇಕು. ಅವೆಲ್ಲ ತೊಗೊಂಡಾದ್ಮೇಲೆ ಆ ಪ್ರೊಸೀಜರ್ ಲೆಕ್ಕದಲ್ಲಿ ಕೊಟ್ಬಿಟ್ರು. ಆಮೇಲೆ ಊರಿಂದ ಮಿನಿಮಮ್ ಅದು 500 ಮೀಟರ್ ದೂರ ಇರಬೇಕು ಸರ್. ಅಂದರೆ ಊರಿಗೆ ಸ್ವಲ್ಪ ಅಟ್ಯಾಚ್ ಇರಬಾರ್ದು, ದೂರ ಇರಬೇಕು. ನಮ್ಮದು ಊರಿಂದ 1 ಕಿಲೋಮೀಟರ್ ದೂರ ಐತೆ ಅದು. ಹೊಲದಿರೋದ್ರಿಂದ ನಮ್ಗೇನು ಅಷ್ಟೇನು ಪ್ರಾಬ್ಲಮ್ ಆಗಲಿಲ್ಲ. ರೋಡ್ ಸೈಡ್ ಇದೆ ಸರ್, ಈಗ ಚಲೋ ನಡ್ಕೊಂಡು ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. 3 ಬ್ಯಾಚ್ ಹೋಗಿದೆ ಸರ್, 4ನೇ ಬ್ಯಾಚ್ ರನ್ನಿಂಗಲ್ಲಿದೆ, ಒಳ್ಳೆ ಲಾಭ ಇದೆ. ಈಗ 4,000 ಕೋಳಿಗೆ ಮಿನಿಮಮ್ ಅಂದರೂ ಒಂದು ಬ್ಯಾಚಿಗೆ ಅವರು FCR ಲೆಕ್ಕದಲ್ಲಿ ಕೊಡ್ತಾರೆ ಸರ್. ಗೌರ್ಮೆಂಟ್ ರೇಟ್ ಇರ್ಬೋದು 6.50 ಪೈಸ. ನಿಮ್ಗೇನು ರೇಟ್ ಬಂದಿಲ್ಲ ಅಂದರೆ ಒಂದು ಕಿಲೋಕ್ಕೆ, ಅದ್ರ ಮೇಲೆ ನಾವೀಗ FCR ಚಲೋ ಕೆಲಸ ಮಾಡಿದ್ರೆ ಚಲೋ ಲಾಭ ಬರ್ತೈತೆ ಅಂತ ಹೇಳ್ತಾರಲ್ಲ ಸರ್. ಈಗ ನಾವು ಬೇರೆ ಉದ್ಯೋಗ ಇಲ್ಲ, ಅದೇ ಕೆಲಸ ನಮಗೆ. ಈಗ ನಾವು ಅದರಲ್ಲಿ ಸ್ವಲ್ಪ FCR ತಗೊಂಡು ಮಿನಿಮಮ್ ಒಂದು 60-70 ಸಾವಿರ ರೂಪಾಯಿ ತೆಗಿತೀವಿ ಸರ್. ನಾವು ಬರೀ ಕೋಳಿ FCR ಅಂದ್ರೆ ಅದು ಫುಡ್ ಕನ್ವರ್ಷನ್ ರೇಷನ್. ಮಿನಿಮಮ್ ಒಂದು ಕೋಳಿಗೆ ಇಷ್ಟು ಪೀಡೆ ಹೋಗುತ್ತೆ ಅಂತ ಅವ್ರದ್ದು ಇದಿರುತ್ತೆ. ಸಣ್ಣ ಮರಿ ಇದ್ದಾಗಿಂದ ದೊಡ್ಡ ಕೋಳಿ ಆಗೋ ತನಕ ಇಷ್ಟು ಫೀಡ್ ಹೋಗುತ್ತೆ ಅಂತ ಅವ್ರದ್ದು ಲೆಕ್ಕಾಚಾರ. 3 ಕೆಜಿ ಆಯ್ತು, 3.5 ಈ ರೀತಿ ಇರುತ್ತೆ. ಅವರು 40 ದಿವಸ ಒಳಗೆ ಎಷ್ಟು ಫೀಡ್ ತಿಂತೆ ಕೋಳಿ ಅಷ್ಟು ಫೀಡ್ ಕೊಟ್ಟಿರ್ತಾರೆ ನಮ್ಗೆ. ನಾವು ಅದು ಮೀರಿ ಹೋಗಿರಬಾರ್ದು. ಮಿನಿಮಮ್ FCR 2.0 ಈ ಕಡೆನೇ ಇರಬೇಕು. 1.86, 1.75, 1.6 ಅನ್ನ ಎಷ್ಟು ಕಡಿಮೆ ಆಗ್ತಾ ಬರ್ತಿತ್ತು FCR ಅಷ್ಟು ನಮಗೆ ಒಳ್ಳೆ ಲಾಭ. 1.73 ಬಂತು ಸರ್ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ 1.75 ಬಂತು ಸರ್, ಥರ್ಡ್ ಬ್ಯಾಚ್ 1.69 ಬಂದಿದೆ. ಇದು ಅಂದರೆ ನಮಗೆ ಈಗ ಒಂದು ಬ್ಯಾಚ್ ಮಾಡೋ ತನಕ ಯಾರಿಗೂ ಅನುಭವ ಆಗಲ್ಲ. ನಾವು ಮಾಡಿದ್ದೇ ಇಲ್ಲಲ್ಲ ಸರ್, ಮಾಡಿದ್ಮೇಲೇ ಗೊತ್ತಾಗೋದು ಅದರಲ್ಲಿ ಈ ರೀತಿ ಇದೆ ಅಂತ. ಮತ್ತು ಅವರು ಕಂಪ್ನಿಯವರು ಎಲ್ಲ ಮರಿನ ಅವರೇ ಕೊಡ್ತಾರೆ, ವ್ಯಾಕ್ಸಿನ್ ಅವರೇ ಕೊಡ್ತಾರೆ, ಮೆಡಿಸಿನ್ ಅವರೇ ಕೊಡ್ತಾರೆ, ಮತ್ತು ಫೀಡ್ ಅವರೇ ಕೊಡ್ತಾರೆ, ಡೆಲಿವರಿನ ಅವರೇ ಮಾಡ್ತಾರೆ. ನಮ್ದೇನು ಶೆಡ್ ಕಟ್ಟೋ ಮಟ್ಟ ಜೀರೋ ಇನ್ವೆಸ್ಟ್ಮೆಂಟ್. ಶೆಡ್ ಕಟ್ಟಾದ್ಮೇಲೆ ಎಲ್ಲ ಜೀರೋ ಇನ್ವೆಸ್ಟ್ಮೆಂಟೇ. ನಮ್ಮ ಕಡೆಯಿಂದ 1 ರೂಪಾಯಿ ಇಸ್ಕೊಳ್ಳಲ್ಲ ಅವರು, 1 ರೂಪಾಯಿ ತೊಗೊಳಂಗಿಲ್ಲ. ಏನು ಸ್ಟಾರ್ಟಿಂಗ್ ನಾವು ಏನು 6-7 ಲಕ್ಷ ರೂಪಾಯಿ ಖರ್ಚು ಮಾಡಿ ಶೆಡ್ ಏನು ಕಟ್ತೇವಲ್ಲ, ಅದು ಒಂದೇ ನಮ್ದು ಮೊದಲೇ ಸ್ಟಾರ್ಟಿಂಗ್. ಅದು ಯಾವುದೋ ಬಿಸ್ನೆಸ್ ಮಾಡಬೇಕಾದ್ರೂ ನೀವು ಬಂಡವಾಳ ಹಾಕ್ದೇನೆ ನೀವು ಬರೋಂಗಿಲ್ಲ. ಹಾಂ, ಈಗ ನಾವು ಈ ಇದು ಒಂದು 6-7 ಬ್ಯಾಚಲ್ಲಿ ತಗೋಬೋದು, ಇಲ್ಲ ಅನ್ನಂಗಿಲ್ಲ. ಬಟ್ ಆಮೇಲೆ ಲಾಭನೇ ಇಲ್ಲ ಅದು. ಇಲ್ಲ ಲೋನ್ ಆದರೂ ಇದೆ ಸರ್, ಇದಕ್ಕೆ ನರೇಗಾ ಯೋಜನೆ, ನಬಾಡಾ ಯೋಜನೆ, ಮುದ್ರಾ ಯೋಜನೆ, ಪ್ರಧಾನ ಮಂತ್ರಿ, ಇದು ಸುಮಾರು ಯೋಜನೆಗಳಿವೆ ಅದರಲ್ಲಿಯೂ ಸಿಗುತ್ತೆ. ನೀವು ಕಟ್ಟೋದು ಪ್ಲ್ಯಾನ್ ಇದ್ರೇ ಒಂದು 6 ತಿಂಗಳಿಂದೇ ಇವು ಅಪ್ಲೈಗಳು ಮಾಡಬೇಕು. ಯಾಕಂದರೆ ಬ್ಯಾಂಕಲ್ಲಿ ಒಮ್ಮೆಕ್ಲಿ ಹೋದರೆ ಯಾರೂ ಕೊಡೋಂಗಿಲ್ಲ. ಈಗ ಕೊರೋನಾ ಟೈಮಲ್ಲಿ ಎಲ್ಲ ಪೆಂಡಿಂಗ್ ಬಿದ್ದಿದೆಯಲ್ಲ, ಅದು ಸ್ಕೀಮ್ ಬರೋದೆಲ್ಲ ಏಪ್ರಿಲಿಂದ ಅಕಾಡೆನೇ ಸರ್, ಸ್ವಲ್ಪ ಲೇಟ್ ಆಗುತ್ತೆ. ಅದನ್ನು ಮಾಡೋದಿದ್ರೆ ಸ್ವಲ್ಪ ಏಪ್ರಿಲಿಂದನೇ ಅಪ್ಲಿಕೇಶನ್ ಹಾಕಿಬಿಟ್ರೆ ಇಲ್ಲಿ ಪಶುಸಂಗೋಪನೆಯಲ್ಲಿ ಅವ್ರಿಗೆಲ್ಲ ಅಟ್ಯಾಚ್ ಆಗಿದ್ರೆ ಸ್ವಲ್ಪ ಅವ್ರು ಹೇಳ್ತಾರೆ ಏನು ಸ್ಕೀಮ್ ಬಂದಿದ್ದು ಏನಿದ್ದು ಎಲ್ಲ ಹೇಳ್ತಾರೆ. ಅದಕ್ಕೆ ಶೆಡ್ ಕಟ್ಟಬೇಕಾದ್ರೆ ಏನೇನು ಗಮನಿಸ್ಬೇಕು ನಾವು? ಶೆಡ್ ಕಟ್ಟಬೇಕಾದ್ರೆ ನಿಮ್ಮದು ಹೊಲ ಎಷ್ಟೋ ಇರಲಿ, ಯಾವ ಸೈಡು ಇರಲಿ, ಅದು ನೋ ಪ್ರಾಬ್ಲಮ್. ಸೂರ್ಯ ಪೂರ್ವ ಮತ್ತು ಪಶ್ಚಿಮ ಈ ಟೈಪ್ ಶೆಡ್ ಇರಬೇಕು ನಿಮ್ಮದು. ಯಾಕಂದರೆ ಒಳಗೆ ಬಿಸಿಲು ಬೀಳಬಾರ್ದು ಕೋಳಿ ಶೆಡ್ ಒಳಗಡೆ. ನೀವು ಬೈ ಚಾನ್ಸ್ ಒಂದೇ ಪುಟ್ಟು ಬಿಸಿಲು ಬೀಳಿ, ಕೋಳಿ ಆ ಜಾಗದಲ್ಲಿ ಇರೋಂಗಿಲ್ಲ, ಸೈಡಿಗೆ ಹೋಗ್ಬಿಡ್ತೈತಿ. ಅದಕ್ಕೆ ಸೂರ್ಯ ಉದಯಕ್ಕಿಂತ ಸೂರ್ಯ ಮುಳುಗೋ ಟೈಪ್ ಶೆಡ್ ಇಡಬೇಕು. ಈ ರೀತಿ ಬೆಸ್ಟ್ ಪ್ರೊಸೀಜರ್ ಇದು ಶೆಡ್ ಕಟ್ಟೋ ಮುಂದೆ. ಪ್ರೊಸೀಜರ್ ಆಗಲಿ ಯಾರೋ ಆಗಲಿ ಅದೇ ಹೇಳ್ತಾರೆ, ಬೈ ಚಾನ್ಸ್ ಕಟ್ಟಿದ್ರೂ ಅದು ನಮ್ಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅವರು ಕಟ್ಟು ಬೇಡ ಅಂತಾರೆ, ನಾವು ಅವ್ರ ಮಾತು ಕೇಳಿದ್ರೆ ಕಟ್ಟಿದ್ರೂ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮದೇ ಒಂದೇ ಪುಟ್ಟು ಬೀಳುತ್ತೆ ಸರ್, ನಮ್ಗೆ ಅನುಭವ ಆಗಿ ಬಿಟ್ಟಿದೆ. ಈಗ ನಾವೇನು ಮಾಡ್ತಿದ್ದೀವಿ, ಶೆಡ್ ಸೈಡಿಗೆ ಮತ್ತ ಹಂದ್ರ ಕಟ್ಟಿದೀವಿ ಅದಕ್ಕೆ ಬಿಸಿಲು ಬೀಳಬಾರ್ದಂತೆ. ಮತ್ತೆ ಶೆಡ್ಗೆ ಸುತ್ತಮುತ್ತಲ ಯಾವ್ದು ಆಗಲಿ, ಬಾದಾಮ್ ಗಿಡ ಆಗಲಿ ಅಥವಾ ಈ ಮಾವಿನ ಗಿಡ ಆಗಲಿ, ಯಾವುದು ಇದ್ರೂ ಸುತ್ತಮುತ್ತಲ ಇದ್ರೆ ಭಾಳ ಅನುಕೂಲ. ಕೋಳಿಗೆ ಎಷ್ಟು ತಂಪು ಇರ್ತೈತೆ ಅಷ್ಟು ಚಲೋ ಸರ್. ಸ್ಟಾರ್ಟಿಂಗ್ ಏನು 10-14 ದಿನ ಹೀಟ್ ಬೇಕು, ಅದರ ನಂತರ ಕೋಲ್ಡ್ ಬೇಕು ಈ ರೀತಿ. ಮತ್ತೆ ರೋಡ್ ಸೈಡ್ ಬೇಕು ಸರ್, ಅದಕ್ಕೆ ವಾರದಾಗ ಒಂದ್ಸಲ ವೆಹಿಕಲ್ ಕಂಪಲ್ಸರಿ ಬರುತ್ತೆ. ಅದು ಗಾಡಿ 15 ಟನ್ ಆಗಿರ್ಬೋದು, 20 ಟನ್ ಆಗಿರ್ಬೋದು, ಕಂಪಲ್ಸರಿ ಗಾಡಿ ಬರುತ್ತೆ. ನಾವೀಗ ಜಮೀನು ನಮ್ದು ಹೊಲದ ಒಳಗಾಡಿ ಇದ್ರೆ ಗಾಡಿನೇ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತೈತೆ. ಆಮೇಲೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಟ್ಯಾಕ್ಟರ್ ಮೇಲೆ ತಗೊಂಡು ಹೋಗ್ತಾರೆ. ಅದ ಆ ರೀತಿ ಎಲ್ಲ ಮಾಡ್ಬೇಕು. ರೋಡ್ ಸೈಡ್ ಇದ್ರೆ ಮಾಡ್ಬೇಕಿಲ್ಲ, ರೋಡ್ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು. ಅವ್ರು ನಮ್ದು ಏನೋ ಅನುಕೂಲ ಆಗುತ್ತೆ, ಸ್ವಲ್ಪ ಕೋಳಿ ಡೆಲಿವರಿ ಮಾಡುವಾಗಲಿ ಅಥವಾ ಫೀಡ್ ಬಂದಾಗಲಿ ನಮ್ಗೆ ತೊಂದರೆ ಆಗಲ್ಲ. ಮೊದಲು ರೋಡ್ ಸೈಡಿಗೆ ಇಡಬೇಕು. ಮತ್ತೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಚಾಲು ಮಾಡೋಕ್ಕಿಂತ ಮುಂಚೆನೆ ಪಂಚಾಯತಿ ಅನುಮತಿ ಪತ್ರ ಇರಲೇಬೇಕು ಸರ್. ಅವರು ಓಕೆ ಅಂದಮೇಲೆ ಕೈ ಹಚ್ಚಬೇಕು, ಇಲ್ಲಾದ್ರೆ ಸುಮ್ಮನೆ ಅವರು ಪಂಚಾಯತ್ರು ಅನುಮತಿ ಕೊಡಲಿಲ್ಲ ಅವ್ರ ವಿರುದ್ಧವಾಗಿ ನಡ್ಕೊಳ್ಳೋದಾದ್ರೆ ಮಾಡ್ಕೋಬಾರ್ದು ಸುಮ್ಮನೆ. ಪಂಚಾಯತಿ ಅನುಮತಿ ಬೇಕೇ ಬೇಕು, ಯಾಕಂದ್ರೆ ನಾಳೆ ನೀವು ಕಟ್ಟಿದ್ಮೇಲೆ ಊರು ತಕರಾರು ಯಾರು ನೀವು ಬಂದಿಗಿಂದ್ರೆ ಸುಮಾರು ತೊಂದರೆ ಆಗುತ್ತೆ. ಈಗ 1 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀರ, 500 ರೂಪಾಯಿ ಅನುಮತಿ ತಗೊಳಕ್ಕೆ ಏನಾಗಿದೆ? ಈಗ ಅವರೇನು ವಿರೋಧಿಸೋದಿಲ್ಲ ಸಹಜವಾಗಿ, ಅಥವಾ ಕೊಡಲಿಕ್ಕೆ ಇನ್ಮುಂದೆ ನೋಡ್ತಾರ, ಅಂದ್ರೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ, ಎನ್ ಓ ಸಿ ಕೊಡ್ಲಿಕ್ಕೆ? ಪಂಚಾಯತಿಂದ ಮಾಡಲ್ಲ ಸರ್, ಯಾಕಂದ್ರೆ ಅವ್ರು ಊರಿಂದ ದೂರ ಇದ್ರು ಅವ್ರದ್ದು ಅನುಮತಿ ಪತ್ರ ಬೇಕೇ ಬೇಕು. ಈಗ ಯಾವುದೇ ಒಂದು ದನದ ಕೊಟ್ಟೆ ಆಗ್ಲಿ ಅವ್ರಿಗೆ ಆಗ್ಲಿ ಸ್ಕೀಮ್ಗಳು ಎಲ್ಲ ಇದೆಯಲ್ಲ, ಈಗ ಇವ್ರೇನ್ ಮಾಡ್ತಾರೆ, ಈಗ ನೀವು ಊರಿಂದ ತಕರಾರು ಇಲ್ಲಾಂದ್ರು ಬೈ ಚಾನ್ಸ್ ಆಜು ಬಾಜು ಹೊಲದಾದ್ರೂ ಅವರು ಸಾಕ್ಷಿ ಕೇಳಕ್ ಇರ್ತಾರಲ್ಲ, ಊರಿನ ಸಮಯದಾಗ್ಲಿದ್ರು ಹೊಲದಾರ ಇದ್ದೇ ಇರ್ತಿದ್ರ, ಅದರಿಂದ ಯಾರಿಗೂ ಎಫೆಕ್ಟ್ ಇಲ್ಲ ಸರ್. ನಮ್ಗೆ ಈಗ ಡಾಕ್ಟರ್ ಇಲ್ಲಿ ಆರ್ ಸಿ ಟಿ ಅವ್ರು ಎಷ್ಟು ಜನ ಬಂದಿದ್ರಲ್ಲ ಎಲ್ಲರೂ ಹೇಳಿರೋದು ಅದೇ, ಒಬ್ಬೊಬ್ರು ಇಲ್ಲಾಂದ್ರು ಅವರು 15-20 ವರ್ಷ ಅದರಲ್ಲಿ ಮುಳುಗಿದವರು ಇದ್ದಾರೆ. ಅವರೆಲ್ಲ ಹೇಳ್ತಾರೆ ನಮ್ಮಿಂದ ಅವ್ರಿಗೆ ರೋಗ ಇದೆ ಸರ್, ಅವರಿಂದ ನಮ್ಗೆ ರೋಗ ಇಲ್ಲ. ವಾಸನೆ ಅಂದಮೇಲೆ ಮನುಷ್ಯನಿಗೆ ಅದು ಸ್ವಲ್ಪ ಸಹಜನೆ, ಏನೋ ಒಂದು ವಾಸನೆ ಬರ್ತಾ ಇದ್ದಂತ ಮನುಷ್ಯ ತಿನ್ನುವಾಗ ಏನ್ ಮಾಡಂಗಿಲ್ಲ, ಬಟ್ ಅದು ಸಾಕುವಾಗಿ ಇದ್ದೇ ಇರೋದು. ಬಟ್ ಅದು ಎನ್ ಓ ಸಿ ಅಂದಾಗ ಏನು ಊರಿಂದ ಪರ್ಮಿಷನ್ ಸ್ವಲ್ಪ ಬೇಕಾಗ್ತಿದೆ, ಒಂದು ಪಂಚಾಯತ್ ಹದಿನೈದು ಏನಾರ್ದು ಸಹಿ ತಗೊಂಡು ಆ ಇದಪ್ಪ ಮಾಡಿ ಅಂದಾಗ ಇದು ಮಾಡ. ಈಗ ನೀವು ಮೊದಲೇ ಬ್ಯಾಚಲ್ಲಿ ಎಫ್ ಸಿ ಆರ್ ಜಾಸ್ತಿ ಇತ್ತು, ಆ ನಂತರ ಕಡಿಮೆ ಆಯಿತು, ಮೂರನೇ ಬ್ಯಾಚಿಗೆ ಇನ್ನೂ ಕಡಿಮೆ ಆಯಿತು ಅಂತ ಅಂದ್ರೆ ಕಡಿಮೆ ಆಗ್ಲಿಕ್ಕೆ ಏನೇನು ಮಾಡಿದ್ರಿ? ನಮಗೆ ಸ್ಟಾರ್ಟಿಂಗ್ ಹೆಂಗೆ ಪೀಡೆ ಹಾಕಬೇಕು ಅಂತ ಗೊತ್ತಿರಲಿಲ್ಲ, ತಿಂತಾವೆ ಅಂತ ಹಾಕ್ತಾ ಇದ್ವಿ. ಅವಾಗ ಏನಾಯ್ತು ನಮಗೆ ಅವು ಎಷ್ಟು ದಿನದ ಮೇಲೆ ಎಷ್ಟು ಹಾಕಬೇಕು ಅಂತ ನಮಗೆ ಅದನ್ನ ನಾಲೆಜ್ ಇರಲಿಲ್ಲ. ಮಿನಿಮಮ್ 20 ದಿನ ಏನಿದೆ ಅಲ್ಲ ಸರ್, ಅವಕ್ಕೆ ಫುಡ್ ಎರಡು ಟೈಮ್ ಕಂಟಿನ್ಯೂ ಹಾಕಬೇಕು, ಫೀಡ್ ಕಮ್ಮಿ ಮಾಡೋಂಗಿಲ್ಲ. 20 ದಿನ ಏನಿದೆ ಬೆಳಿಗ್ಗೆನೂ ಆಗಲಿ ಸಾಯಂಕಾಲ ಒಟ್ಟು ಯಾವಾಗ ಖಾಲಿ ಆಗುತ್ತೆ ಅವಾಗ ಹಾಕ್ತಾನೆ ಇರಬೇಕು. 20 ದಿನ ಮೇಲೆ ಏನಿದೆ ಅಲ್ಲ ಫೀಡ್ ಕೋಲ್ಡ್ ಟೈಮ್ ಜಾಸ್ತಿ ತಿನ್ಬೇಕು, ಆ ಟೈಮ್ ನೋಡ್ಕೊಂಡು ಹಾಕಬೇಕು ನಾವು. ಯಾವಾಗ ಸಾಯಂಕಾಲ ಒಂದು 5 ಗಂಟೆಗೆ ಹಾಕಿದ್ರಿ ನೀವು ರಾತ್ರಿ ಇಡೀ ತಿನ್ಲಿ ಬೇಜಾರಿಲ್ಲ, ಅಂದರೆ ಕೋಲ್ಡ್ ವಾತಾವರಣ, ಕೋಲ್ಡ್ ಟೈಮಲ್ಲಿ ಎಷ್ಟು ತಿಂತಿದ್ದು ಅಷ್ಟು ಚಲೋ. ಅದು ಫೀಡ್ ಮೊದಲೇ ಹೀಟು, ಈಗ ಹಗಲಿ ಟೈಮಲ್ಲಿ ಅದು ಫೀಡ್ ತಿಂದ್ಬಿಟ್ರೆ ಒಂದೊಂದು ಕೋಳಿಗೆ ಹಾರ್ಟ್ ಆಗುತ್ತೆ ಸರ್. ಅದು ಫೀಡು ಹಾರ್ಟು ಮ್ಯಾಗಿಂದ ಶೀಟ್ ಇರ್ತಿತ್ತಲ್ಲ ಅದು ಹೀಟ್ ಆಗ್ಬಿಟ್ಟ ಸ್ವಲ್ಪ ಕೋಳಿ ಹೀಟಾಗಿ ಸೈಲಿಗೆ ನೋಡ್ತಿ, 101 ಟೆಂಪರೇಚರ್ ಮೇಲೆ ಇರ್ತೈತ್ರಿ ಅದು ಕೋಳಿ, ಅದು ಒಂದಕ್ಕೊಂದು ಟಚ್ ಆಗಿ ಹಾರ್ಟ್ ಆಗೋ ಸಂಭವ ಇರ್ತೈತ್ರಿ. ನೈಟ್ ಈಗ ನಮ್ಮ ಒಂದ್ಸಲ ಫೀಡ್ ಸಾಯಂಕಾಲ ಹಾಕ್ತಿರಲ್ಲ ಅದು ಮಿನಿಮಮ್ 10-12 ಗಂಟೆ ಮಟ್ಟ ಆಗಬೇಕು ಮಧ್ಯಾಹ್ನ, ಅಲ್ಲಿಂದ ಒಂದು 2 ತಾಸು ಗ್ಯಾಪ್ ಇದ್ರೂ ನೋ ಪ್ರಾಬ್ಲಮ್, ಮತ್ತು 5 ಗಂಟೆ ಮಟ್ಟ ಆದರೆ ನೋ ಪ್ರಾಬ್ಲಮ್, ನೀರು ಕೊಡದೆ ಬದುಕುಳಿತೀವಿ ಸರ್ ಅದು. ಆಮೇಲೆ ಸಾಯಂಕಾಲ ಮತ್ತೆ ಹಾಕಬೇಕು 5 ಗಂಟೆಗೆ, ಈ ರೀತಿ ಮಾಡ್ತೀವಿ ಸರ್. ಅಲ್ಲಿ ಸ್ವಲ್ಪ ಇದು ಮಾಡ್ತಾ ಇದ್ರೆ ಅಲ್ಲಿ ಫೀಡ್ ಉಳಿತೀವಿ 2-3 ತಾಸು, ಆ ಗ್ಯಾಪಲ್ಲಿ ನಮಗೆ ಇದಾಗುತ್ತೆ. ಅಂದ್ರೆ ಆಹಾರ ಹಾಕೋದು ಯಾವಾಗ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಸರ್. ಸಣ್ಣ ಮರಿ ಇದ್ದಾಗ ನಾವು ಅವಕ್ಕೆ ಎಷ್ಟು ಜೋಪಾನ ಮಾಡ್ಬೇಕಂದ್ರೆ ಒಂದು 4 ದಿನ ನಾವು ನಿದ್ದೆಗಿಟ್ಟರು ಅಡ್ಡಿಲ್ಲ, ಅಂದರೆ ನೈಟ್ ಟೈಮಲ್ಲಿ ಸ್ವಲ್ಪ ಅವಕ್ಕೆ ಗುಂಪಿಯಾಗಿ ಕುಂದಿರ್ಲಿಕ್ಕೆ ಬಿಡಬಾರ್ದು. ಮೊರ್ಟ್ಯಾಲಿಟಿ ಆಗೋದು ಅಲ್ಲಿ ಸಣ್ಣ ಇದ್ದಾಗ ಕೋಳಿ ಇದೆ. ಸ್ವಲ್ಪ ಜಾಗರಣೆ ಮಾಡ್ಕೊಂಡು ಏನಾದ್ರು ಸೌಂಡ್ ಮಾಡ್ತಾ ಇದ್ರೆ ಅವು ಗುಂಪಿ ಆಗಲ್ಲ, ಸ್ವಲ್ಪ ಆಟ ಆಡ್ತಾ ಇದ್ರು. ಒಂದು 4-5 ದಿನ ಮಾಡಿಬಿಟ್ರೆ ಅವು ಮತ್ತೆ ಹೀಟಿಂಗ್ ಮೇನ್ ಇರೋದೇ ಸರ್. ಹೀಟಿಂಗ್ ಹೀಟ್ ನಾವು ಒಂದು 6-7 ದಿನ ಏನು ಹೀಟ್ ಕೊಡ್ತೀವಲ್ಲ ಅದ್ರ ಮೇಲೇ ಬರ್ತಾವೆ ಸರ್ ಕೋಳಿ. ಫುಲ್ ಹೀಟ್ ನೀವು ಎಷ್ಟು ಟೆಂಪ್ರೇಚರ್ ಹೀಟ್ ಕೊಟ್ರೂ ಪರವಾಗಿಲ್ಲ, ಹೀಟ್ ಕೊಡಬೇಕು. ಆಮೇಲೆ ಹೀಟ್ ಕಮ್ಮಿ ಆತಂದ್ರೆ ಕೋಳಿ ಸೈಲಿಗೆ ನೋಡ್ತಾವೆ ಸರ್. ಸಣ್ಣ ಮರಿಯಲ್ಲ ಅವು, ಟೆಂಪ್ರೇಚರ್ಗೆ ಒಂದೊಂದ್ಸಲ ಹೊಂದ್ಕೊತೇವೆ, ಒಂದೊಂದ್ಸಲ ಹೊಂದ್ಕೊಳ್ಳಂಗಿಲ್ಲ, ನರಮ್ ಇದ್ದಿತ್ತು ಮೊರ್ಟ್ಯಾಲಿಟಿ ಆಗಿಬಿಡ್ತೇವೆ. ಅದಕ್ಕೋಸ್ಕರ ನಾವು ಮೊದಲೇ ಏನು ಮಾಡಿರ್ತೀವಿ, ಕೋಳಿ ಈ ಡೇಟಿಗೆ ಬರ್ತೇವೆ ಅಂದಾಗ ಪೂರ್ತಿ ಪ್ಯಾಕ್ ಮಾಡಿಬಿಡ್ತೀವಿ ಸರ್. ಟಾರ್ಪಲ್ ಎಲ್ಲ ಪ್ಯಾಕ್ ಮಾಡಿ ಏನು ಪೆಂಡಾಲ್ ಹಾಕ್ತಾರಲ್ಲ ಆ ರೀತಿ ಪೆಂಡಾಲ್ ಒಳಗೆ ಹಾಕ್ಬಿಡ್ತೀವಿ, ಪೂರ್ತಿ ರೌಂಡ್ ಅಪ್ ಹಾಕ್ಕೊಂಡು ಅದ್ರ ಮೇಲೆ ಗೊಳ್ಳೆ ಹಾಕ್ಕೊಂಡು ಪೇಪರ್ ಹಾಕ್ಕೊಂಡು ಎಲ್ಲ ವ್ಯವಸ್ಥಿತ ಮಾಡ್ಕೋ. ಫಸ್ಟ್ ಸ್ಟಾರ್ಟಿಂಗ್ ಪೇಪರ್ ಹಾಕ್ಬೇಕು ಸರ್. ಪೇಪರ್ ಯಾಕೆ ಹಾಕ್ಬೇಕಂದ್ರೆ ಈಗ ಜಸ್ಟ್ ಕೋಳಿ ಮೊಟ್ಟೆಯಿಂದ ಬಂದು 2 ಅವರ್ ಆಗಿರುತ್ತೆ, ಅದಕ್ಕೇನು ಗೊತ್ತಿರಲ್ಲ ಏನು ತಿನ್ನಬೇಕು ಏನಿಲ್ಲ ಅಂತ ಗೊತ್ತಿರಲ್ಲ. ಅದಕ್ಕೆ ನಾವು ಪೇಪರ್ ಹಾಕ್ಬಿಟ್ರೆ ತೆಳಗೆ ಅದು ಬಂದ್ಬಿಡ್ಲೆ ಏನು ತಿನ್ನಬೇಕು ಅಂತ ಹುಡುಕ್ತಿತ್ತು. ಅವಾಗ ನಾವು ಫೀಡ್ ಇಟ್ಟಿರ್ತೇವೆ ತೆಳಗೆ ಅದೇ ತಿನ್ನ. ಒಂದು 2 ದಿನ ಅದು ರೂಢಿ ಮಾಡಿಬಿಟ್ರೆ ಮಾರನೇ ದಿನ ಪೇಪರ್ ನಾವು ತೆಗೆದ್ರೂ ಗೊಳ್ಳಿ ತಿನ್ನಂಗಿಲ್ಲ, ಅದು ಗೊಳ್ಳಿ ಅಂತ ಗೊತ್ತಾಗ್ಬಿಡ್ತೇವೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಸ್ವಲ್ಪ ಪೇಪರ್ ಹಾಕಿ ಇಡಬೇಕು, ಅದೇ ಮೇನ್ ಇಂಪಾರ್ಟೆಂಟ್. ಇಲ್ಲ ಗೊಳ್ಳಿ ತಿನ್ಬಿಟ್ರೆ ಅದು ಸ್ವಲ್ಪ ಶಾಲ್ ಬರ್ತೇವೆ ಸರ್, ಇಲ್ಲಿ ಒಳಗೆ ಗಂಟಲು ಸಿಕ್ಕೊಂಡ್ಬಿಟ್ರೆ ಸಮಸ್ಯೆ ಆಗಿ ಸಾಯ್ಲಿಕ್ಕೆ ನೋಡ್ತೀವಿ. ಮತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಬಂದಾಗ ಬೆಲ್ಲದ ನೀರು ಹಾಕ್ಬೇಕು ಸರ್. ಬೆಲ್ಲದ ನೀರು ಹಾಕಿದ್ರೆ ಸ್ವಲ್ಪ ಕುಡಿಲಿಕ್ಕೆ ನೋಡ್ತೈತೆ, ರೆಸ್ಟ್ ಆಗುತ್ತೆ, ಮತ್ತು ಅದಕ್ಕೆ ಸ್ವಲ್ಪ ವಿಟಾಮಿನ್ ಇರ್ತದೆ ಸರ್ ಅದು ಬೆಲ್ಲ. ಮತ್ತೆ ಅದಕ್ಕೆ ಏನಾಗಲ್ಲ, ಯಾಕಂದ್ರೆ ಅದು ಬೆಲ್ಲದ ನೀರು ಕುಡಿದ ಮೇಲೆ ಅದೇ ನೀರು ಅಂತ ಗೊತ್ತಾಗ್ಬಿಡ್ತೈತಿ. ಮಾರನೇ ದಿನ ನಾವು ಎಂತ ನೀರು ಹಾಕಿದ್ರು ನೀರು ಅಂತ ಕುಡ್ಲಿಕ್ಕೆ ಹೋಗುತ್ತೆ. ಹಾಗೆ ಮರಿ ಇದ್ದಾಗ ಅದನ್ನ ನೋಡ್ಕೊಳ್ಳೋದು, ಅದಕ್ಕೆ ಹೀಟ್ ಕೊಡೋದು ಮುಖ್ಯ. ಮತ್ತೆ ಗುಂಪು ಕೊಡಬಾರದು, ಅಂದ್ರೆ ಅವಕ್ಕೂ ಒಂದು ಇದು ಇರ್ತಲ್ಲ, ತಂಪಾಯ್ತು ಅಂದ್ರೆ ಗುಂಪು ಕೊಡ್ತಾವ, ಕಾವು ಸಿಗಲಿ ಅಂತೇಳಿ ಕೂಡ್ಲಿಕ್ಕೆ ಹೋಗ್ತಾವ, ಅವಾಗ ಸಾಯ್ತು. ಹಂಗ 10 ದಿನ ಏನಿರ್ತೈತಲ್ಲ ಸರ್, ಅದೇ ಮೀನ್ ಇರೋದು. 10 ದಿನ ನಂತರ ನೀವು ಬೇಕಾದ್ರೆ ಹೀಟಿಂಗ್ ಕೊಡ್ಲಿದ್ರು ನೋಡ್ತೈತಿ. 10 ದಿನ ಮೇನ್ ಇಂಪಾರ್ಟೆಂಟ್. ನೀವು ಎಷ್ಟು ಜೋಪಾನ 10 ದಿನ ಮಾಡ್ತಿರಲ್ಲ, ಬಾಕಿದು ಒಂದು 30 ದಿನ ಇದೆಯಲ್ಲ, ಆರಾಮ ನೀವು ಇರ್ಬೋದು. ಬೇಕಾದಾಗ ಲಸಿಕೆ ಹಾಕ್ಬೇಕು. ಹಾ, 4 ಲಸಿಕೆ ಬರ್ತೈತೆ ಸರ್. ಇದ್ರ ಒಂದು 7 ದಿನಕ್ಕೆ ಒಂದು ಲಸಿಕೆ ಕೊಡ್ತಾರೆ, ಒಂದು 12 ದಿನಕ್ಕೆ ಒಂದ್ಸಲ ಹಾಕ್ಬೇಕು, ಒಂದು 18 ದಿನಕ್ಕೆ, ಒಂದು 24 ದಿನಕ್ಕೆ. ಇವು 4 ಲಸಿಕೆ ಕಂಪಲ್ಸರಿ ಹಾಕಬೇಕು. ನಾವೆಲ್ಲ ಈಗ ವಾಟರಲ್ಲಿ ಹಾಕ್ಬಿಡ್ತೀವಿ ಸರ್. ಅದು ಈಗ ಮೊದಲೆಲ್ಲ ಕಣ್ಣಿಗೆಲ್ಲ ಹಾಕ್ತಾ ಇದ್ರು, ಈಗ ಜನರೇಷನ್ ತುಂಬಾ ಇದಾಗಿದೆ, ಈಗ ಎಲ್ಲ ಮರಿಗೆ ಹಾಕ್ಬೇಕಲ್ಲ ಸರ್. ಅದಕ್ಕೆ ಈಗ ನಾವು ವಾಟರ್ ಇದ್ರ ಮೇಲೆ ಹಾಕ್ಬಿಡ್ತೀವಿ. 4 ವಾಟರಲ್ಲೇ? ಹೌದು ಸರ್. ಕಣ್ಣಲ್ಲಿ ಹಾಕೋದು ಬ್ಯಾಡ ಅಂತ ಹೇಳಿದ್ರೆ ಹೇಗೆ? ಇಲ್ಲ ಸರ್, ಈಗ ಮೆಡಿಸಿನ್ ಅವರು ಅಂತದೇ ಕೊಡ್ತಾ ಇದ್ದಾರೆ, ಕಣ್ಣಲ್ಲಿ ಹಾಕ್ಲಿಕ್ಕೆ ಕೊಡ್ತಾ ಇಲ್ಲ. ಅಂದ್ರೆ ಈಗ ಎಷ್ಟು ಮರಿ ಒಂದೊಂದು ನಾವು ಹಾಲ್ ಮಾಡಿರ್ತೀವಿ. ಒಂದೊಂದು ಸಾವಿರದ ಇಲ್ಲಾದ್ರೆ ಐದ್ನೂರ ಐದನೂರು ಹಾಲ್ ಮಾಡಿರ್ತೀವಿ. ಈಗ ಇಷ್ಟು ಕೋಳಿಗೆ ಇಷ್ಟೇ ಇದು ಹೋಗ್ತೈತೆ ಅಂತ ನಮಗೆ ನೀರು ಡೈಲಿ ನಾವೇ ಹಾಕೋದಲ್ಲ, ನಮ್ಗೆ ಗೊತ್ತಾಗ್ಬಿಡೋದು ಎಷ್ಟೇ ಹೋಗ್ತೈತೆ ಅಂತ. ನೀರಲ್ಲಿ ಮಿಕ್ಸ್ ಮಾಡ್ತೀವಿ. ಇಲ್ಲದ್ರೆ ದೊಡ್ಡ ಮರಿ ಆದಾಗ 24 ದಿವಸಕ್ಕೆ 18 ದಿವಸಕ್ಕೆ ಮರಿ ದೊಡ್ಡಾಗಿರ್ತವೆ, ಅವಾಗೆಲ್ಲ ಟ್ಯಾಂಕಲ್ಲಿ ಹಾಕ್ಬಿಡ್ತೀವಿ. ಟ್ಯಾಂಕಲ್ಲಿ ಹಾಕಿದ್ರೆ ಎಲ್ಲದಕ್ಕೂ ಬೆಳಗ್ಗೆ ಮಟ್ಟನು ಸಪ್ಲೈ ಆಗಿಬಿಡ್ತೀವಿ. ಆಮೇಲೆ ಮಾರನೇ ದಿನ ಅದು ನೀರೆಲ್ಲ ಕ್ಲೀನ್ ಮಾಡಿಬಿಡ್ತೀವಿ, ಅಂದರೆ ವ್ಯಾಕ್ಸಿನ್ ಹಾಕಿರ್ತೈತಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಡ್ತೀವಿ. ಮತ್ತು ಅದ್ರಾಗೆ ಡೈಲಿ ಒಂದು ಇದಿರ್ತೈತೆ ಸರ್ ಔಷಧಿ ಹಾಕೋದು. ಈಗ ಸುಗುಣ ಇದಿಂದ 4-5 ನಮೂನಿ ಔಷಧಿ ಇದಾವೆ ರೀ. ಕೆಲ್ಸೇಜ್ ಆಯಿತು, ಆಮೇಲೆ ಫೈನ್ ಒನ್ ಆಯಿತು, ಅವೆಲ್ಲ ಔಷಧಿಗಳಿದ್ದಾವೆ. ಆಯಾ ಟೈಮಿಗೆ ಹಾಕ್ಬೇಕಂತ ಜೀರ್ಣೀಕರಣ ಆದಾಗ ಇದು 5-1 ಹಾಕಬೇಕಂತ ಅವ್ರು ಹೇಳ್ತಾರೆ. ಒಂದೊಂದು ಕಂಪ್ನಿಗೆ ಒಂದೊಂದು ಔಷಧಿಗಳಿರ್ತವೆ. ಈ ಸುಮಾರು ಕಂಪ್ನಿ ಇದೆ, ಸುಗುಣ ಆಯಿತು, ಆಶಾ ಆಯಿತು, ರಾಣಿ ಚೆನ್ನಮ್ಮ ಆಯಿತು, ಈಗ IV ಕಂಪ್ನಿ ಆಯಿತು, ಈಗ ಸುಮಾರು ಕಂಪ್ನಿಗಳು ಬಂದಿದೆ. ಅದರಲ್ಲಿ ಸ್ವಲ್ಪ ಸುಗುಣ ಸ್ವಲ್ಪ ನಮಗೆ ಸ್ಟ್ಯಾಂಡರ್ಡ್ ಅನಿಸ್ತಂತ ಅದಕ್ಕೆ ಹಾಕಿದ್ದೀವಿ. ಬಾಕಿದೆಲ್ಲ ಇದಾವೆ. ಈಗ ನಮ್ಮ ಸೈಡಿಗೆ ಒಂದು ಸುಗುಣ ಕಂಪ್ನಿ ಇರೋದ್ರಿಂದ ನಾವು ಅದಕ್ಕೆ ಸ್ವಲ್ಪ ಅಟ್ಯಾಚ್ ಇದ್ದೀವಿ. ಅಂದ್ರೆ ಕಂಪನಿಯವರು ಬೈಬ್ಯಾಕ್ ಅಂದ್ರೆ ತಾವೇ ಕೊಂಡ್ಕೊಳ್ಳೋದ್ರಿಂದ ನಿಮಗೆ ರಿಸ್ಕ್ ಇರಲ್ಲ? ರಿಸ್ಕ್ ಇರಲ್ಲ ಸರ್. ಮತ್ತೆ ಸ್ವಂತ ಮಾಡಿದಕ್ಕೂ ಕಂಪ್ನಿ ಜೊತೆ ಮಾಡಿದಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್. ಸ್ವಂತ ಮಾಡಿದೆ ಅಂದ್ರೆ ನೀವು ಒಂದೊಂದು ಮರಿ ಸ್ವಲ್ಪ ಮೊಡಾಲಿಟಿ ಆದ್ರೂ ಸ್ವಲ್ಪ ನಿಮ್ಮ ಮೈ ಮೇಲೆ ಇದೆ ಸರ್. ನೀವು ದುಡ್ಡು ಕೊಟ್ಟು ತಂದಿರ್ತೀರ, ಸ್ವಲ್ಪ ನಿಮ್ಗೆ ರಿಸ್ಕ್ ಆಗುತ್ತೆ. ಒಂದು ಬ್ಯಾಚಿಗೆ ಮಿನಿಮಮ್ ಅಂದ್ರೆ ಒಂದು 200-150 ಮರಿ ಸತ್ರೂ ನಿಮ್ಗೆ ಲಾಸ್ ಅದು. ಹಾ, ನಮ್ಮ ಕಂಪ್ನಿ ಜೊತೆ ಆ ರೀತಿ ಇರಂಗಿಲ್ಲ. ಅವರು ಒಂದು ಮಿನಿಮಮ್ 150-100 ಸತ್ರೂ ಕಂಪ್ನಿ ಜೊತೆ ಇರ್ತೈತಲ್ಲ, ನಮ್ಗೆ ಕಿಲೋ ಲೆಕ್ಕ ಸಿಗುತ್ತೆ. ಎಷ್ಟು ಕೋಳಿ ಉಳಿತೆ ಅಷ್ಟು ಆ ಲೆಕ್ಕಕ್ಕೆ ಸಿಗುತ್ತೆ ನಮಗೆ. ಅದರಿಂದ ಕಂಪ್ನಿ ಜೊತೆ ಮಾಡ್ಕೊಳ್ತೀವಿ ಸ್ವಲ್ಪ ಇದು. ಅಂದ್ರೆ ನಾವು ಈಗ ಶೆಡ್ಗೂ 6-7 ಲಕ್ಷ ರೂಪಾಯಿ ಹಾಕಿರ್ತೀವಿ ಸರ್. ಈಗ ಸ್ವಂತ ಮಾಡ್ಬೇಕಂದ್ರೆ ಹೇಳ್ತಾ ಇದ್ದೀನಿ, ಸ್ವಂತ ತರಬೇಕಂದ್ರು ನಿಮ್ಗೆ ಮಿನಿಮಮ್ 5 ಲಕ್ಷ ರೂಪಾಯಿ ಬೇಕೇ ಬೇಕು. ಅಷ್ಟು ಮರಿ ತರಬೇಕಂದ್ರೆ ಈಗ 500 ಕೋಳಿ ತರಬೇಕಂದ್ರೆ ಮಿನಿಮಮ್ 1 ಲಕ್ಷ ರೂಪಾಯಿ ಬೇಕೇ ಬೇಕಾ? ಅದಕ್ಕೂ ಬಂಡವಾಳ, ಇದಕ್ಕೂ ಬಂಡವಾಳ ಅಂದ್ರೆ ಸ್ವಲ್ಪ ಲಾಸ್ ಆಗುದೇ ಅಂತ ಹೇಳಿ ನಮ್ದು ಈಗ ಬಂಡವಾಳ ಬರೋ ತನಕ ಸ್ವಲ್ಪ ಕಂಪ್ನಿ ಜೊತೆ ಅಟ್ಯಾಚ್ ಇರೋದು ಚಲೋ. ಆಮೇಲೆ ನೀವು ದುಡ್ಡು ಬಂದ ಮೇಲೆ ಹೆಂಗಾದ್ರೂ ನಿಮ್ಮ ಮೆಡಿಸಿನ್ ಹಾಕೋದು ಗೊತ್ತಿರುತ್ತೆ, ಮತ್ತೆ ವ್ಯಾಕ್ಸಿನ್ ಹಾಕೋದು ಗೊತ್ತಿರುತ್ತೆ, ಫೀಡ್ ಹೆಂಗ ಹಾಕ್ಬೇಕಂತ ಅನುಭವ ಇರ್ತದೆ. ಅವಾಗ ನೀವು ಸ್ವಂತ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಸ್ಟಾರ್ಟಿಂಗ್ ಸ್ವಂತ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಇದಾಗುತ್ತೆ ಅಂತ ಹೇಳಿ. ಸ್ವಲ್ಪ ಆದ್ರೂ ಸಾಯ್ತವು ಅಂತ ಹೇಳಿದ್ರಿ, ಕಾರಣ ಏನು, ಯಾಕೆ ಸಾಯ್ತವು? ಕಾರಣ ಸರ, ಈಗ ನೀವು ಸ್ಟಾರ್ಟಿಂಗ್ ಇದೆ ನಿಮಗೆ ಹೀಟಿಂಗ್ ಬರಬರಾಗ್ಲಿ ಅಂದ್ರೆ ಅವಾಗ ಸಾಯ್ತ. ಅದೊಂದು ಸೆಕೆಂಡ್ ಪಾಯಿಂಟ್, ನಾವು ಈಗ ಮಳೆಗಾಲ ಓಕೆ ತಂಪಿರ್ತೈತಿ, ನಾವು ಎಷ್ಟು ತಂಪಿರ್ತೈತಿ ಅಷ್ಟು ಓಕೆ ಅಂತ. ಬ್ಯಾಸಿಗೆಗಾಲದಾಗ ನಾವು ಮ್ಯಾಲ್ಗಡೆ ಶೀಟಿಂಗ್ ನೀರು ಬಿಡ್ತೀವಿ ಸರ್, ತಂಪು ಕೊಡ್ಬೇಕು ಹೋಗಿ. ಅದು ಹೀಟ್ ಒಳಗಡೆ ಜಾಸ್ತಿ ಆಯ್ತಂದ್ರೆ ಅವಾಗೂ ಸಾಯ್ತಾವ ಸರ್. ಅಂದ್ರೆ ಫುಲ್ ಹೀಟ್ ಆಯ್ತಂದ್ರೆ ತಳ್ಕೊಳಂಗಿಲ್ಲ, ಅವು ಸತ್ತಾಗ್ತವೆ. ಮತ್ತೆ ಅವಕ್ಕೆ ಗಾಳಿ ಬೇಕು ಸರ್, ಫುಲ್ ಪ್ಯಾಕಿಂಗ್ ಮಾಡಬಾರ್ದು ದೊಡ್ಡ ಆದ್ಮೇಲೆ ಸ್ವಲ್ಪ ಅರ್ಧ ತಡ್ಪತ್ರಿ ಇಲ್ಲದ್ರೆ ಪೂರ್ತಿರ ಇರಿಸ್ಬೇಕು. ಫುಲ್ ಎಷ್ಟು ಗಾಳಿ ಆಡದೆ ತಟ್ ಚಲೋ ಸರ್. ಫ್ಯಾನ್ ಹಾಕಬಾರ್ದ? ಹಾಕಿದ್ರು ನೋಡ್ತೇವೆ ಸರ್, ಒಬ್ಬೊಬ್ರು ಫ್ಯಾನ್ ಹಾಕ್ತಾರೆ, ಫ್ಯಾನು ಹಾಕ್ಬೋದು, ಇಲ್ಲ ನಿಮಗೆ. ಆದ್ರೆ ಮೇಲೆ ಶೀಟ್ ಇದ್ದಾಗ ಜಿಂಕ್ ಶೀಟ್ ಇತ್ತು ಅಂದ್ರೆ ಅದ್ರ ಹೀಟ್ ಮತ್ ಕೆಳಗೆ ಬರುತ್ತೆ. ಅವಾಗ ಫ್ಯಾನ್ ಹಂಗಿರ್ಬೇಕಂದ್ರೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಹೋಗುವಂಗಿರ್ಬೇಕು. ಹಂಗಿದ್ರೆ ಚೆನ್ನಾಗಿ ಚೆನ್ನಾಗಿರ್ತೈತೆ. ಮತ್ತೆ ಈ ಶೀಟ್ ಅಂದಾಗ ಸಿಮೆಂಟ್ ಶೀಟ್ ಇರ್ಬೇಕು ಸರ್. ಶೀಟ್ ಅಲ್ಲಿ 2 ನಮೂನಿ ಇದಾವೆ. ಆ ಇನ್ನೊಂದು ಜಿಂಕ್ ಶೀಟ್ ಹಾಕಿದ್ರೆ ನೀವು ಬಹಳ ಹಿಟ್ ಸರ್. ಅದು ಈ ಸಿಮೆಂಟ್ ಶೀಟ್ ಆದ್ರೆ ಏನಾಗುತ್ತೆ, ಒಂದ್ಸಲ ನೀವು ಮೇಲೆ ಈಗ ಕಾರಂಜಿ ಪೈಪ್ ಅಂತ ಬಂದಿದೆ ಅದು ಪೂರ್ತಿ ಲೈನ್, ಅದು ಒಂದ್ಸಲ ನೀವು ಬೋರ್ ಚಾಲು ಮಾಡಿದ್ರೆ ಹಿಂಗೆ ಅಷ್ಟು ಜಾಗ ಪೂರ್ತಿ ಒದ್ದೆ ಮಾಡ್ಕೊಂತಾನೆ ಹೋಗುತ್ತೆ. ಒಂದ್ಸಲ ಹಚ್ಚಿದ್ರೆ ಒಂದ್ 2 ತಾಸು ಚಿಂತೆ ಇಲ್ಲ ನಿಮ್ಗೆ. ಅಷ್ಟು ಮಾಡ್ತಾ ಇದ್ಬಿಟ್ರೆ ಪೂರ್ತಿ ಕೋಲ್ಡ್ ಆಗೋದೈತಲ್ಲ. ಮತ್ತೆ ಆ ಕಡೆ ಈ ಕಡೆ ಗಿಡ ಇರ್ಬೇಕು ಸರ್. ಮೇನ್ ಗಿಡ ಇತ್ತಂದ್ರೆ ನಿಮ್ಗೆ ಅದು ನೀವು ತಂಪು ಮಾಡೋದು ಬೇಡ, ಅಷ್ಟು ತಂಪು ವಾತಾವರಣ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಯಾವ್ದಾರ ಗಿಡ ಹಾಕ್ರಿ ಸೈಡಿಗೆ, ಬಾದಾಮಿ ಗಿಡ ಆಗ್ಲಿ ಏನಾರ ಹಾಕ್ರಿ, ತಂಪು ಇದ್ದಿದ್ದು ಅಷ್ಟು ಚಲೋ ಅಂತಾರೆ. ತಂಪು ಇರುವುದು ಒಂದು ಅಂದ್ರೆ ದೊಡ್ಡ ಅದಕ್ಕೆ ತಂಪು ಅದೆಲ್ಲ ಬೇಕಾಗುತ್ತೆ. ಸಣ್ಣ ಇದ್ದಾಗ ಸ್ವಲ್ಪ ಹೀಟ್ ಬೇಕಾಗುತ್ತೆ. ಅದು ನಿರ್ವಹಣೆಯಲ್ಲಿ ಇವೆಲ್ಲ ಗಮನಿಸ್ಬೇಕು. ಹಾ, ನಿರ್ವಹಣೆ ಎಲ್ಲ ಗಮನಿಸ್ಬೇಕು ಸರ್. ಮತ್ತೆ ಅದಕ್ಕೆ ಈಗ ನಾವು ಅವ್ ನೀರು ಕುಡಿತಾವಲ್ಲ ಸರ್, ನಾವು ಡ್ರಿಂಕರ್ ಅಂತ ಹೇಳ್ತೇವೆ ಅದಕ್ಕೆ, ಅದು ಕಂಪಲ್ಸರಿ 2 ಟೈಮ್ ತೊಳಿಬೇಕು ಸರ್. ಬೆಳಿಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ತೊಳಿಬೇಕು. ಯಾಕಂದ್ರೆ ಅದು ಫೀಡ್ ತಿಂದು ಮತ್ತೆ ಅದರಲ್ಲೇ ನೀರು ಕುಡಿದಾಗ ಗಲೀಜಾಗುತ್ತೆ. ಆ ನೀರೇ ಬಿಟ್ಟಾಗ ಅದು ಮೊಟಾಲಿಟಿ ಆಗುವ ಸಂಭವ ಇರ್ತೈತ್ರಿ. ಕೋಳಿಗೆ ರೋಗ ಬರ್ಲಿಕ್ಕೆ ಮೇನ್ ಅದೇ ಕಾರಣ. ಮತ್ತೆ ರ್ಯಾಕಿಂಗ್ ಒಳಗೆ ನಾವು ರ್ಯಾಕಿಂಗ್ ಕಂಪಲ್ಸರಿ 2 ಟೈಮ್ ಮಾಡ್ಬೇಕು. ಗೊಳಲಿ ಅಂತ ಹಾಕಿರ್ತೇವಲ್ಲ ಅದಕ್ಕೆ, ಅದಕ್ಕೆ ನಾವು ಪೂರ್ತಿ ತಿರ್ಗಾ ಮರ್ಗ ಮಾಡಬೇಕು. ಒಂದು 2 ಸತಿ ಬೆಳಿಗ್ಗೆ 1 ಸತಿ ಸಾಯಂಕಾಲ 1 ಸತಿ ಮಾಡಿದ್ರೆ ಕೋಳಿ ಇದಿರ್ತೈತಿ, ಅದ್ರ ವಾಸನೆ ಬರಬಾರ್ದ್ರಿ. ಅದು ಎಷ್ಟು ನಾವು ಚಂದ ಇಡ್ತೀವಲ್ರಿ ಗೊಳ್ಳಿ, ಕೋಳಿ ಅಷ್ಟು ಬೆಳಿತೈತ್ರಿ. ವಾಸನೆ ಜಾಸ್ತಿ ಪ್ಯಾಕಿಂಗ್ ಆಗಿ ಇದಾಗ್ಬಿಟ್ರಿ, ಕೋಳಿ ಸಾಯ್ತಾವ್ರಿ. ಅದಕ್ಕೆ ರ್ಯಾಕಿಂಗ್ ಮಾಡ್ತಾ ಇರ್ಬೇಕ್ರಿ ಕಂಪಲ್ಸರಿ. ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ ರ್ಯಾಕಿಂಗ್ ಮಾಡಬೇಕು. ವಾಟರ್ ಏನ್ ನಾವು ಅದು ಇರ್ದಿ ಡ್ರಿಂಕರ್ ಇರ್ತೈತಲ್ಲ ಅದು ತೊಳಿತಾ ಇರ್ಬೇಕು ಸರ್. ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ತೊಳೆದ್ರೆ ನೋ ಪ್ರಾಬ್ಲಮ್. ಇದರಲ್ಲಿ ಜಾಸ್ತಿ ಕೆಲಸ ಇಲ್ಲ ಸರ್. ನಾವು ಜಾಸ್ತಿ ಹಾಯ್ ವಾಯ್ ಮಾಡ್ಕೊಂಡು ಭಾಳ ವರ್ಕ್ ಆಗ್ತಿದೆ ಅದು ಇಲ್ಲ. ಬೆಳಿಗ್ಗೆ ನಾವು 6:30 ಹೋದಿವಿ ಸರ್, 8 ಗಂಟೆ 8:30 ಅಂದ್ರೆ ಕೆಲಸ ಮುಗಿಸ್ ಸರ್. ಒಬ್ರು ಗೊಳ್ಳಿ ತಿರುಗಿಸ್ತೀವಿ, ಒಬ್ಬನು ಡ್ರಿಂಕರ್ ತೊಳಿತೀವಿ. ಸಾಯಂಕಾಲ ಮತ್ತೆ 5 ಗಂಟೆ ಹೋಗ್ಬೇಕು ಸರ್. 5 ಗಂಟೆ ಹೋಗಿ ಒಬ್ರು ರ್ಯಾಕಿಂಗ್ ಇದು ಮಾಡ್ತಾರೆ, ನಾವು ಡ್ರಿಂಕರ್ ಮತ್ತೆ ತೊಳಿತೀವಿ ಮತ್ತೆ ಫೀಡ್ ಹಾಕ್ತೇವೆ. ಇಷ್ಟು ಕೆಲಸ ಮಾಡಿದ್ರೆ ಮುಗಿತು, ಇಡೀ ದಿನ ನಮ್ ಕೆಲಸ ಏನಿದೆ ಅಂತ ಅದ್ರಲ್ಲಿ ಏನ್ ಕೆಲಸ ಇರಂಗಿಲ್ಲ. ಇದು ಬೇಸಿಗೆಗಾಲದಲ್ಲಿ ಪದೇ ಪದೇ ನಾವು ಒಳಗೂ ಹೋಗಬಾರ್ದ್ರಿ. ಅದಕ್ಕೆ ಕೋಳಿ ನೀವು ಎಷ್ಟು ಸೌಂಡ್ ಮಾಡ್ತಿರಲ್ಲ ಹೆದರ್ಕೊಂಡು ಸಾಯ್ತಾವ ಸರ್. ನಿಮ್ ಬಹಳ ಸೂಕ್ಷ್ಮ ಜೀವಿ ಆತ, ನೀವು ಬೇಕಾದ್ರೆ ಅಲ್ಲಿ ಹೋಗಿ ನೀವು ಯಾವ್ದಾರು ಪಟಾಕಿ ಗಿಟಾಕಿ ಸಿಡಿಸ್ರಿ, ನೀವು ಒಂದರ ಕೋಳಿ ಸತ್ತ ಸಾಯ್ತೈತಿ. ಅದಕ್ಕೆ ನಾವು ಸುತ್ತಮುತ್ತ ಸೌಂಡ್ ಮಾಡ್ಲಿಕ್ಕೆ ಕೊಡಂಗಿಲ್ಲ ಯಾರಿಗೂ. ಎದ್ಕೊಂಡ್ಬಿಡ್ತಾವ? ಹಾ, ಹೆದರ್ಕೊಂಡ್ ಬಿಡ್ತಾವು. ಇದು ಗಾಂಟಿ ಕೋಳಿ ಆದ್ರೆ ಏನಾಕೈತ್ರಿ, ರೂಢಿ ಇರ್ತಾವ, ಹಾರತಾವ್ರಿ ಅವು. ಇವು ಹಾರೋ ಜಾತಿ ಅಲ್ಲ ರೀ, ಮೊದ್ಲೇ ಮೈ ಒಜ್ಜಾಗಿರ್ತೈತಿ, ಹೆದರ್ಕೊಂಡು ಅಲ್ಲೇ ಮೈ ಬಿಟ್ಬಿಡ್ತಾವ. ಕೆಲವೊಂದಿಷ್ಟು ಕೋಳಿ ಬಲಿಷ್ಠವಾಗಿ ಬೆಳಿತಾವ, ಕೆಲವೊಂದಿಷ್ಟು ಕೋಳಿ ಬಲಿಷ್ಠವಾಗಿ ಬೆಳೆಯಲ್ಲ, ಹಂಗೇನ್ ಇರುತ್ತ? ಇರ್ತಾವ ಸರ್, ಅದರಲ್ಲೂ ಬಾಯ್ಲರಲ್ಲಿ ಎರಡು ಇರ್ತಾವ ಸರ್, ಗಂಡು ಕೋಳಿ ಹೆಣ್ಣು ಕೋಳಿ ಅಂತ. ಅವಕ್ಕೆ ಮುಖದ ಕಡೆ ಜುಟ್ಟ ಬಂದಿರ್ತಾವ, ಅವು ಗಂಡು ಕೋಳಿ. ಅವು ಇನ್ನೂ ಜುಟ್ಟ ಏನೋ ಬಂದಿರಲ್ಲ, ಅವು ಹೆಣ್ಣು ಕೋಳಿ. ಅವು ಹೆಚ್ಚು ಬೆಳೆಯಂಗಿಲ್ಲ, ಬೆಳೆಯಂಗಿಲ್ಲ ಅಂದರೆ ಬೆಳಿತಾವೆ ಮಿನಿಮಮ್ 2 kg, 2.3, 2.4 ಈ ರೀತಿ ಬೆಳಿತಾವೆ. ಹುಂಜಗಳು ಭಾಳ ಬೆಳಿತಾವೆ, 3 kg ತನಕನೂ ಹೋಗ್ತಾವೆ ಸರ್. ಅವೇ ಇವಕ್ಕೆ ಕವರೇಜ್ ಮಾಡ್ಕೊಳ್ಳೋದು. ನಾವೆಲ್ಲ ಎವರೇಜ್ ತೆಗಿತೀವಿ ಸರ್, ಒಂದೇ ಒಂದೇ ಕೋಳಿದು ವೇಟ್ ಮಾಡಲ್ಲ, ನಾವು ಎಲ್ಲ ಕೋಳಿದು ವೇಟ್ ಒಮ್ಮೆಗ್ಲೂ ತೆಗಿತೀವಲ್ಲ. ಅದಕ್ಕೆ ಹುಂಜ ಫಸ್ಟ್ ಬಾಸ್ಟ್ ಬೀಳುತ್ತೆ. ಈಗ ಒಂದೊಂದು ನೀವು ಹೇಳಿದಾಗೆ ಕೋಳಿ ಸಣ್ಣ ದೊಡ್ಡ ಅನ್ರಿಲ್ಲ, ಇರ್ತಾವೆ ಇಲ್ಲ ನಿಮಗೆ, ಒಂದೊಂದು ಫೀಡ್ ಹೊಂದಾಣಿಕೆ ಆಗಲ್ಲ, ತಿಂದಿದ್ದು ಜೀರ್ಣ ಆಗಲ್ಲ, ಅವು ಬೆಳೆಯಂಗಿಲ್ಲ, ಮಧ್ಯ ಹೋಗಿ ಸಾಯ್ತಾವೆ, ಇಲ್ಲದ್ರೆ ಡ್ಯಾಮೇಜ್ ಕೋಳಿ ಇರ್ತಾವೆ, ಅಂಗವಿಕಲ ಆಗಿರ್ತಾವೆ, ಅವೆಲ್ಲ ಸುಧಾರಣೆ ಆಗಲ್ಲ ಸರ್. ಮತ್ತೆ ಅವು ಕಂಪ್ನಿಯವರು ಒಯ್ಯಲ್ಲ, ಸುಧಾರಣೆ ಆಗಿದೆ ಅವ್ರಿಗೂ ಮಾರ್ಕೆಟ್ ತಗೋಬೇಕಲ್ಲ, ವೇಟ್ ಬರಂಗಿಲ್ಲ ಏನಿಲ್ಲ, ಅದಕ್ಕೆ ಅವ್ರು ತಗೊಂಡು ಹೋಗಲ್ಲ. ಮತ್ತೆ ಕೋಳಿ ಜ್ವರ ಬಂದಿದೆ, ಹಕ್ಕಿ ಜ್ವರ ಬಂದಿದೆ, ಆ ಸಮಯದೊಳಗೆ ಕಂಪ್ನಿಯವರು ಇದ್ ಮಾಡ್ಬಿಡ್ತಾರೆ ನಮ್ಗೆ, ಸ್ವಲ್ಪ ಏನಾದ್ರೂ ಗುಳಿಗೆ ಔಷಧಿ ಕೊಡೋದ ವ್ಯವಸ್ಥೆ ಮಾಡ್ತಾರೆ, ಈ ರೀತಿ ಬಂದಿದೆ ಸ್ವಲ್ಪ ಅಲರ್ಟ್ ಆಗಿ ಅಂತ ಹೇಳಿ ಹೇಳ್ತಾರೆ ಅವರು. ಆ ರೀತಿ ಮೊಮೆಂಟ್ ಬಂದಾಗ, ಈ ಕೊರೋನಾ ಟೈಮ್ ಬಂತು, ಸುಮಾರು ಜನ ಕೋಳಿಗಳು ಊತಾಗ್ಬಿಟ್ರು, ಇದಾಗ್ಬಿಟ್ರು, ಆದ್ರೆ ಕೊರೋನಾ ಅದರಿಂದ ಬಂದಿಲ್ಲ. ಒಂದೊಂದು ಟೈಮಲ್ಲಿ ಹೇಳಕ್ಕಾಗಲ್ಲ, ಈ ರೀತಿ ಆದ್ರೆ ಈ ರೀತಿ ಮಾಡಿ, ಈಗ ಅವರು ಸೊಲ್ಯೂಷನ್ ಕೊಟ್ಬಿಡ್ತಾರೆ ನಮಗೆ ಮೊದಲೇ ಅಡ್ವಾನ್ಸ್ ಆಗಿ. ಈಗ ಮಹಾರಾಷ್ಟ್ರದಲ್ಲಿ ಆ ಕಡೆ ಎಲ್ಲ ಅಕ್ಕಿ ಜ್ವರ ಬಂದಿತ್ತು, ಈ ಕಡೆ ನಮಗೆ ಸ್ವಲ್ಪ ಅಲರ್ಟ್ ಮಾಡ್ಲಿಕ್ಕೆ ಹೇಳಿದ್ರು, ಗುಡಾಂಗ್ ಕ್ಲೀನ್ ಇರಬೇಕು, ಇದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ಸ್ಪ್ರೇಗೆ ಮಾಡಿ ಎಲ್ಲ ಹೋಗಿದ್ರು ಸರ್. ಈಗ ಕ್ಲೀನ್ ಇರಬೇಕು ಅಂದ್ರೆ ಹೇಗೆ ಕ್ಲೀನ್ ಅಂದ್ರೆ? ಕ್ಲೀನ್ ಅಂದ್ರೆ ಸರ್, ಈಗ ಸುತ್ತಮುತ್ತಲು ಯಾವುದಿದ್ರ ಗಲೀಜ್ ಇರಬಾರ್ದು ಸರ್, ಹೊರಗಡೆನೂ ಇರಬಾರ್ದು ಸರ್. ಈಗ ನೀರು ನಿಲ್ಲೋ ಜಾಗ ಆಯ್ತು, ಅಲ್ಲಿ ನೊಣಗಳು ಇರ್ತವೆ, ಆ ರೀತಿನೂ ಇರಬಾರ್ದು. ಮತ್ತೆ ಒಳಗಡೆ ನೀವು ನಾ ಹೇಳಿದೆಲ್ಲ ನಿಮಗೆ ಗೊಳಲಿ, ಅದು ಪೂರ್ತಿ ರ್ಯಾಕಿಂಗ್ ಮಾಡ್ತಾ ಇರಬೇಕು. ಮತ್ತೆ ಎಲ್ಲಿ ಬಿದ್ದಲ್ಲಿ ಸಾಮಾನು ಬೀಳಬಾರ್ದು. ಒಬ್ಬೊಬ್ರು ಏನು ಮಾಡ್ತಾರೆ, ರ್ಯಾಕಿಂಗ್ ಮಾಡಂಗೇ ಇಲ್ಲ, ಒಂದು ದಿನ ಬಿಟ್ಟು ಮಾಡ್ತಾರೆ, ಇಲ್ಲದ ಎರಡೂ ದಿನ ಬಿಟ್ಟು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಅದು ರೋಗ ಬರ್ತದೆ, ಅದರಿಂದ ರೋಗ ಬರ್ತದೆ. ಅವ್ರು ಹೇಳ್ತಾರೆ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾರೆ. ಮತ್ತು ಈಗ ನಾವು ಸುತ್ತಮುತ್ತಲು ಸ್ವಲ್ಪ ಕ್ಲೀನ್ ಇಟ್ಕೊಳ್ಳೋದು ಭಾಳ ಚಲೋ ಸರ್, ಯಾಕಂದರೆ ಇದು ಹೇಳಿಕ್ ಬರಲ್ಲ, ಹಾವು ಆಗಲಿ ಮುಂಗುಸಿ ಆಗಲಿ ಯಾವುದೂ ಒಂದು ಸ್ವಲ್ಪ ಪ್ರಾಣಿ ಪಕ್ಷಿ ಅಡ್ಡಾಡ್ತಾ ಇರ್ತವೆ. ನಾವು ಒಂದು ಟೈಮಲ್ಲಿ ಇರ್ತೇವೆ, ಒಂದು ಟೈಮ್ ಇರೋಂಗಿಲ್ಲ, ಸಡನ್ನಾಗಿ ಹೋಗ್ಬೋದು. ಮತ್ತು ಡೋರ್ ಸರ್, ಡೋರ್ ತೆಗಾಗ ಮೇನ್ ಇಂಪಾರ್ಟೆಂಟ್, ನಾವು ಫಾರ್ಮ್ ಕಟ್ಟಿದ ಮೇಲೆ ಡೋರ್ ತೆಗಿ ಮುಂದೆ ಆಜುಬಾಜು ನೋಡ್ಕೊಂಡು ಡೋರ್ ತೆಗಿಬೇಕು ಸರ್. ನೀವು ನಿಮ್ಮ ಹಿಂದಿಂದ ಏನು ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ, ಬೆಕ್ಕಾದ್ರೂ ಬರ್ಬೋದು, ನಾಯಿ ಆದರೂ ಬರ್ಬೋದು, ಏನೋ ಬರ್ಬೋದು, ಅದು ಮೇನ್ ಇಂಪಾರ್ಟೆಂಟ್. ಬಾಗಲ ತೆಗೆದ ಮೇಲೆ ಒಳಗೆ ಹೋದ್ಮೇಲೆ ಬಾಗಲ ಹಾಕೊಂಡು ಹೋಗ್ಬೇಕು. ನಾನು ಅಲ್ಲಿ ಹೋಗಿ ಬಂದು ಬಾಗಲ ಹಾಕ್ತೇನೆ ಅಂದ್ರೆ ಆಗಲ್ಲ. ಒಂದ್ಸಲ ಒಂದು ಯಾವ್ದಾದ್ರು ಪ್ರಾಣಿ ಒಳಗೆ ಹೋತಂದ್ರೆ ಸರ್, 400-1,000 ಮರಿ ಮುರಿದೇ ಬರೋಂಗಿಲ್ಲ ವಾಪಸ್. ಇಲ್ಲಿ ನಮ್ದು ಫ್ರೆಂಡ್ ಒಂದು ಅನುಭವ ಆಗಿತ್ತು ನಮಗೆ, ಅದ್ರ ನೋಡಿ ನಾವೇನು ಮಾಡಿದ್ವಿ, ಪೂರ್ತಿ ಜಾಲ್ರಿಗೆ ಸಮೇತ ಗಿಲಾ ಮಾಡ್ಕೊಂಡ್ಬಿಟ್ಟಿವಿ ಸರ್. ಒಳಗೆ ಹೊರಗಡೆ ಜಾಲ್ರಿ ಹೋಗ್ತೈತಲ್ಲ, ಅದ್ರಿಗೂ ಗಿಲಾ ಮಾಡ್ಕೊಂಡ್ಬಿಟ್ಟಿವಿ, ಏನು ಕೆಲ್ ಬರ್ಕೊಂಡು ಬರಬಾರ್ದಂತೆ. ನಾಯಿ ಅಂತೂ ಒಳಗೆ ಹೋದ್ರೆ ಸರ್ ಅದು ತಿನ್ನಂಗಿಲ್ಲ, ಬಟ್ ಸಾಯಿಸ್ತೈತಿ. ಈಗ ನೀವು ಹೊರಗಡೆ ನೌಕರಿ ಮಾಡ್ತಾ ಇದ್ರಿ, ಆ ನಂತರ ಅದು ಬೇಡ ನನಗೆ ಸರಿ ಅನಿಸ್ತಾ ಇಲ್ಲ, ಖರ್ಚು ಕೂಡ ನಿರ್ವಹಣೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬಂದು ಈ ರೀತಿ ಸ್ವ ಉದ್ಯೋಗವನ್ನು ಮಾಡಿದ್ರಿ, ಒಳ್ಳೇದು ಅನಿಸ್ತಾ? ಹೌದು ಸರ್, ಯಾಕಂದ್ರೆ ಈಗ ನಾವು ಹೊರಗಡೆ 10,000-15,000 ರೂಪಾಯಿ ಕೊಡ್ತಾ ಇದ್ರು ಸ್ಯಾಲ್ರಿ, ಎಲ್ಲ ನಮ್ದು ಅಲ್ಲಿ ರೂಮ್ ಬಾಡಿಗೆ ಎಲ್ಲ ಮಾರ್ಕೆಟ್ ಇದೆಲ್ಲ ತೆಗೆದಾದ್ರೂ ಒಂದು 9,000-10,000 ರೂಪಾಯಿ ಉಳಿತಾ ಇರಲಿಲ್ಲ ಅವ್ರು. ಆಮೇಲೆ ಹಿಂಗೆ 8 ವರ್ಷ ತೆಗೆದ ಮೇಲೆ ನಮ್ಮ ತಂದೆಯವ್ರಿಗೆ ಒಂದು ಅಂದೆ ನಾನು, ಹಿಂಗೆ ಬಿಸ್ನೆಸ್ ಮಾಡೋಣ ಸರ್, ಏನಾರು ಒಂದು ಮಾಡೋಣ, ಇನ್ನು ಇಲ್ಲಾದ್ರೆ ಹಿಂಗೆ ಇದಾದರೆ ನಮ್ದು ಬರೀ ಜೀವನ ಹೋಗುತ್ತೆ, ಸೇವಿಂಗ್ ಅವಂಗ ಅಕೌಂಟ್ ಏನೂ ಇಲ್ಲ. ನಮ್ಮ ತಂದೆಯವರು ಆಯಿತು ಮಾಡೋಣ ಅಂತ ಹೇಳಿ ಈ ಬಿಸ್ನೆಸ್ ಮಾಡಿದ್ವಿ ಸರ್. ಇದ್ರಾಗ ಈಗ ಮನುಷ್ಯಗೆ ನೆಮ್ಮದಿ ಮುಖ್ಯ ಸರ್, ಯಾವುದು ಜಾಬ್ ಆಗಲಿ ಜಾಬ್ ಮಾಡೋಂಗೆ ನೆಮ್ಮದಿ ಇರಂಗಿಲ್ಲ, ಹಿಂಗೆ ಜೀವನ ಹೋಗ್ತಾ ಇರ್ತೀವಿ. ಈಗ ನಾವು ಇದು ಮಾಡ್ತಾ ಇದೀವಲ್ಲ ಸರ್, ನಮಗೆ ಇದು ಬರೋಂಗಿರೋ ಲಾಭದಿಂದ ನಾವು ಆರಾಮಾಗಿದ್ದೀವಿ ಸರ್, ಏನು ಟೆನ್ಷನ್ ಇಲ್ಲ ಏನಿಲ್ಲ. ಹೌದು, ಪ್ರೆಷರು ಇಲ್ಲ ಇದಕ್ಕೆ ಜಾಸ್ತಿ, ನೈಟ್ ಮಾಡಬೇಕು ಡೇ ಡ್ಯೂಟಿ ಮಾಡಬೇಕಂತ ಏನಿಲ್ಲ ಇದಕ್ಕೆ, ಯಾವಾಗಲೂ ಡ್ಯೂಟಿ ಮಾಡ್ಬೋದು, ಆರಾಮಾಗಿರ್ಬೋದು. ಎಷ್ಟು ಒಂದು ಬ್ಯಾಚಿಂದ ನಿಮಗೆ ಎಷ್ಟು ಆದಾಯ ಉಳಿಬೋದು? ನಮಗೆ 4,000-5,000 ಮಾಡ್ತೀವಿ ಸರ್, ಮಿನಿಮಮ್ ಈಗ 60-70,000 ರೂಪಾಯಿ ಮಟ್ಟ ಉಳಿತಾಯ ಸರ್, 40 ದಿವಸ. ನೀವು ಎಫ್ ಸಿ ಆರ್ ಹೇಳಿದೀವಲ್ಲ ಸರ್, ಅದು ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಕೊಟ್ಟರು ಎಫ್ ಸಿ ಆರ್ 100,000 ರೂಪಾಯಿ ಮಟ್ಟನೂ ತೊಗೋಬೋದು ಎಫ್ ಸಿ ಆರ್ ಕೊಟ್ಟರು. ಈಗ ನಮ್ಗಿಂತ ಹಳೆಬ್ರು ಇದ್ದಾರೆ, ಅವರು ಅನುಭವ ನಾ ತಿಳ್ಕೊಂಡ ಪ್ರಕಾರ 80 90 ಸಾವಿರ ರೂಪಾಯಿ ಮಟ್ಟವನ್ನು ತೊಗೊಂಡವ್ರು ಇದ್ದಾರೆ. ನಾವು ಈಗ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೇವೆ ಸರ್. ಈಗ ನಮ್ದು ಮಿನಿಮಮ್ ಲಾಸ್ಟ್ 75 ಸಾವಿರ ರೂಪಾಯಿ ಮಟ್ಟವನ್ನು ತೊಗೊಂಡಿದ್ದು ನಾವು. ರೆಚ್ಚಿ ಮಾಡ್ತೇವೆ ಅಂತ ಇದ್ದೇವೆ ಅಂದ್ರೆ ಗೊತ್ತಾಗ್ತದೆ ಈಗ ಈ ರೀತಿ ಮಾಡಿದ್ರೆ ಈ ರೀತಿ ಆಗ್ತಾ ಇದೆಯಾ ಅಂತ ಹೇಳಿ. ಈಗ ಒಂದು ಬ್ಯಾಚ್ ಹೋದ್ಮೇಲೆ 70 ಸಾವಿರ ರೂಪಾಯಿ ಅಂತ ಮಿನಿಮಮ್ ಉಳಿದೇ ಉಳಿತೇವೆ ಸರ್. ಒಟ್ಟು ಒಂದು ವರ್ಷದಲ್ಲಿ ಎಷ್ಟು ಬ್ಯಾಚ್ ನಾವು ಸಾಕಾಣಿಕೆ ಮಾಡಬಹುದು? ಒಂದು ವರ್ಷದಲ್ಲಿ 5 ಬ್ಯಾಚ್ ಮಾಡ್ಬೋದು ಸರ್. ಜಾಸ್ತಿ ಅಂದ್ರೆ 6 ಬ್ಯಾಚ್ ಮಾಡ್ಬೋದು ಲಾಸ್ಟ್. 6 ಕಡೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು 6 ಬ್ಯಾಚ್ ಆದ್ರೆ ಚಲೋ ನಮಗೆ. ಮಿನಿಮಮ್ 20 ದಿನ ಗ್ಯಾಪ್ ಇರ್ಬೇಕು ಸರ್. ಅದು ಒಂದು ಬ್ಯಾಚ್ ಹೋದ್ಮೇಲೆ ಮಿನಿಮಮ್ 20 ಗ್ಯಾಪ್ ಇರಬೇಕು. ಅಂದ್ರೆ ಅವರು ಜಲ್ದಿ ಕೊಡ್ತಾರೆ, 10 ಕೊಡ್ತಾರೆ ಅಂತ ನಾವು ತಗೊಳಕ್ ಹೋಗಬಾರ್ದು. ನೀವು ಅದು ಒಂದು ಬ್ಯಾಚ್ ಹೋದ್ಮೇಲೆ ಅದ್ರ ಒಳ್ಳಿ ತೆಗೆದು ಪೂರ್ತಿ ಕ್ಲೀನ್ ಮಾಡಿ ಚುನ್ನ ಹೊಡೆದು ಪೂರ್ತಿ ಅದು ಪ್ರೀಡರ್ ಡ್ರಿಂಕರ್ ತೆಗೆದು ಎಲ್ಲ ಅದಕ್ಕೆ ಸ್ವಲ್ಪ ವಾಸನೆ ಹೋಗ್ಬೇಕು ಸರ್. ಒಂದು 15-20 ದಿನ ಪೂರ್ತಿ ಗುಡ ಒಣಗಿರ್ಬೇಕು, ಆವಾಗ ಮರಿತಿರ್ಬೇಕು ಸರ್. ಕ್ರಿಮಿನೀಟ ಏನು ನೆಸ ಎಲ್ಲ ಸತ್ತು ಹೋಗ್ತವೆ. ಇಲ್ಲಾದ್ರೆ ನೀವು ಸಡನ್ ಆಗಿ ಒಂದು ವಾರದಾಗೆ ಮರಿತು ನೋಡ್ರಿ ಅಂತ ಅಂದ್ರೆ ನೀವು ರೋಗ ಹಿಡಿದ್ರಲ್ಲ, ಅದರಿಂದ ರೋಗ ಬರ್ಬೋದು. ರಿಸ್ಕ್ ತಗೋಬಾರ್ದು. 20 ಗ್ಯಾಪ್ ಆದ್ರೆ ಆಯ್ತು ಹಂಗೇ ತಗೋಬೇಕು ಸರ್. ಅವ್ರು ಹೇಳ್ತಾರೆ ಕಂಪ್ನಿಯವರು ಅಷ್ಟು ರಿಸ್ಕ್ ತಗೊಂಗಿಲ್ಲ, ಅವ್ರಿಗೆ ಗೊತ್ತೇ ಇರ್ತೈತೆ. ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರೋಬ್ಬರ 20 ಆದ್ಮೇಲೆ ಕೊಡ್ಬೇಕಂತ ಇರ್ತೈತೆ. ಅಲ್ಲಿ ಮಟ್ಟ ನಾವೇನ್ ಮಾಡ್ತೀವಿ, ಕೋಳಿ ಹೋದ್ಮೇಲೆ 4 ದಿನದಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀವಿ ಸರ್. ಬಾಕಿ ದಿನ 15 ಇದೆಯಲ್ಲ, ಪೂರ್ತಿ ಗುಡಾನ್ ಕ್ಲಿಯರ್ ಒಣಗ್ಬೇಕು. ನೆಲ ಆಗಲಿ ಸಿಮೆಂಟ್ ಆಗಲಿ ಯಾವುದೂ ಆಗಲಿ ಪೂರ್ತಿ ಒಣಗ್ಬಿಡ್ತೀವಿ ಸರ್. ಒಣಗಿದ್ಮೇಲೆ ಆಮೇಲೆ ನಮ್ಗೆ ಅವರು ಮರಿ ಕೊಡ್ತಾರೆ. ಇನ್ನು ಇದ್ರಲ್ಲಿ ಏನರು ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ಬೇಕು ಇನ್ನೊಂದು ಸ್ವಲ್ಪ ಅಂತ ಹಂಗೇನು ಅನಿಸುತ್ತೆ ಅನಿಸ್ತೈತಿ. ಆದ್ರೆ ಬಟ್ ಈಗ ನಾವು 6-7 ಲಕ್ಷ ರೂಪಾಯಿ ಇದರಲ್ಲಿ ಖರ್ಚು ಮಾಡಿದ್ರಿಂದ ಸ್ವಲ್ಪ ಟೈಮ್ ಬೇಕು. ಇದ್ರ ಬಜೆಟ್ ಬರೋ ತನಕ ನಾವು ಸ್ವಲ್ಪ ವೇಟ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಇನ್ನೊಂದು ಕಟ್ಬೋದು. ಉತ್ಸಾಹ ಇದೆ ಸರ್ ಇದರಲ್ಲಿ, ಯಾಕಂದ್ರೆ ಈಗ ಬರ್ತಿರೋ ಲಾಭದಿಂದ ನಮಗೂ ಸ್ವಲ್ಪ ಖುಷಿಯಾಗಿದೆ. ಹೌದಪ್ಪ ಇದು ಮಾಡಿದ್ರೆ ಇಷ್ಟು ಲಾಭ ಇದೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಇನ್ನೊಂದು ಕಟ್ಟಬೇಕಂತ ಸ್ವಲ್ಪ ಇದಾಗ್ತಾ ಇದೆ. ನಮ್ಗೆ ಬಂಡವಾಳ ಹಾಕಿದ್ದಕ್ಕೂ ನಮಗೆ ಲಾಭ ಅಂತ ಅನ್ಸಕತ್ತೆ ಅಂದ್ರೆ ಖುಷಿ ಆಗುತ್ತೆ. ಖುಷಿ ಆಗ್ತದೆ ಸರ್. ನಮ್ಗಿಂತ ನಮ್ಮ ತಂದೆ ತಾಯಿಗಳು ಖುಷಿ ಆಗ್ಬೇಕು ಸರ್. ದುಡ್ಡು ಗಿಟ್ಟು ಕೊಟ್ಟವ್ರು ಎಲ್ಲ ಅವರು. ಈಗ ನಮ್ಮ ಧೈರ್ಯದ ಮೇಲೆ ಹಾಕಿದ್ದಾರೆ, ನಾವು ಹೇಳಿದ್ವಿ ಅಂತ ಅವರು ಹಾಕಿದ್ದೀವಿ. ಈಗ ನಾವು ದುಡ್ದಿದ್ದ ಅವ್ರಿಗೆ ಇಷ್ಟು ಲಾಭ ಬರ್ತೈತೆ ಅಂತ ಹೇಳಿದ್ರೆ ಅವರು ಖುಷಿ ಆಗ್ತಾರೆ, ನಮಗೂ ಸ್ವಲ್ಪ ಸಮಾಧಾನ. ಈಗ ನಾವು 10-15 ಸ್ವಲ್ಪ ದುಡ್ಡು ಬಂದವರು, ಒಮ್ಮೆಗ್ಲೇ ಇಷ್ಟು ದುಡ್ಡು ಬರ್ತಾ ಇದ್ರೆ ನಮಗಂತೂ ಖುಷಿ ಬಿಡಿ. ಇಲ್ಲ ನಿಮ್ಗೆ ಆದ್ರೆ ದುಡ್ಡು ಹಾಕಿರೋ ನಮ್ಮ ತಂದೆ ತಾಯಿ ಅಲ್ವಾ. ಈಗ ಅವ್ರಿಗೆ ಇಷ್ಟು ದುಡ್ಡು ತೋರಿಸಿದ್ರೆ ನಾವು ಇಷ್ಟು ಬಂದಿದೆ ಅಂತ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಈಗ ನಮ್ಗೆ 3 ಬ್ಯಾಚ್ ಹೋದ್ವಿ ಸರ್. 3 ಬ್ಯಾಚ್ ಅಲ್ಲಿ ನಮ್ಗೆ ಎಲ್ಲ ಖರ್ಚು ತೆಗೆದು 1,70,000 ರೂಪಾಯಿ ಇದಾಗಿದೆ ಸರ್, ಮನೆಗೆ ಕೊಟ್ಟಿದ್ದೀವಿ ನಾವು. ಈಗ ಅವ್ರ ಮನೆಯವರು 1 ಒಂದು ಬ್ಯಾಚ್ ದುಡ್ಡು ಬರಂಗಿಲ್ಲ ಸರ್. ನಮ್ಗೆ ಕಬ್ಬು ಹಾಕ್ತೀವಿ ನಾವು. ಈಗ ನಮ್ಗೆ ಕಬ್ಬು ಹಾಕ್ತೀವಿ, ವರ್ಷದ ಗೊಬ್ಬರ ಇಬ್ಬರ ಹಾಕ್ತೀವಿ ಎಲ್ಲ ಹಾಕ್ತೀವಿ. ಆದ್ರೆ ಅದಕ್ಕೆ 1 ಈಗ 1 ಬ್ಯಾಚಿಗೆ ಬಂದಿದ್ದು ದುಡ್ಡು ಬರಂಗಿಲ್ಲ ರೀ. 50,000 ರೂಪಾಯಿ ಬರೋ ದೊಡ್ಡ ಮಾತ್ರ 1 ಈ 1 ಬ್ಯಾಚಿಗೆ 60,000-70,000 ರೂಪಾಯಿ ಬರ್ತಿದ್ರೆ ಮಾಡ್ಲಿಕ್ಕೆ ಅಡ್ಡಿಲ್ಲ. ಭಾಳ ಬೆಸ್ಟ್ ಕೆಲಸ ಸರ್ ಇದು, ಯಾಕಂದ್ರೆ ಮನುಷ್ಯ ಅಂಜ್ಕೋಬಾರ್ದು ಇದ್ರಾಗ. ಫಸ್ಟ್ ಆಫ್ ಆಲ್ ನಾ ಅಲ್ಲಿ ಬೆಂಗಳೂರ ಕೆಲಸ ಮಾಡ್ದವನು ಇಲ್ಲಿ ಕೆಲಸ ಮಾಡ್ದವ್ ಅಂತ ಹೇಳಿ ಇದ್ರಾಗ ಕೈ ಹಾಕದೆ ಇದ್ರೆ ಕೆಲಸ ಆಗಲ್ಲ. ಎಲ್ಲ ಬಿಟ್ಟು ಇದ್ರಾಗ ನಿಂದಿರ್ಬೇಕು. ತೀರ ಶ್ರಮನೂ ಇರಲ್ಲ ಇಲ್ಲಿ, ಶ್ರಮ ಇರಲ್ಲ. ಮನುಷ್ಯ ಅನಿಸ್ತಾನ್ರಿ ಕೋಳಿ ಅಂದ್ಮೇಲೆ ಜೀವ ಅಂದ್ರೆ ಅದು ವಾಸನೆ ಗಿಸ್ನೆ ಅಂತ ಹೇಳಿ ಸ್ವಲ್ಪ ಇದ್ ಮಾಡ್ತಾರೆ. ಈಗ ನಾವು ಕಟ್ಟಿದ್ದೇವೆ ಅಂದ್ರ ಮೇಲೆ ಅದಕ್ಕೆ ಬಿಡಕ್ಕಾಗಲ್ಲ, ಮಾಡ್ಲೇಬೇಕಲ್ಲ. ಅದಕ್ಕೋಸ್ಕರ ಕೋಳಿ ಸಾಕಾಣಿಕೆ ಏನಿದೆಲ್ಲ ಸರ್ ಭಾರಿ ಬೆಸ್ಟ್ ಬಿಸ್ನೆಸ್ ಸರ್. ಆಲ್ಮೋಸ್ಟ್ ಎಲ್ಲರೂ ತಿನ್ನೋದೈತಿ. ಇದಕ್ಕೆ ನಾಳೆ ಬಂದು ಬೀತೈತಿ, ನಾಡು ಬಂದು ಬೀತೈತಿ ಅನ್ನೋದಿಲ್ಲ, ಎಲ್ಲ ಆಲ್ಮೋಸ್ಟ್ ತಿನ್ನೋರೈತಿ. ಅದಕ್ಕೋಸ್ಕರ ಇದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಇರೋದ್ರಿಂದ ಮಾಡೋದ್ರಲ್ಲಿ ಅಡ್ಡಿಲ್ಲ ಸರ್. ಮನಿ ನಿಮ್ದು ಅಲ್ಲೇ ಇರುತ್ತಾ ಅಥವಾ ಹೇಗೆ? ಮನಿ ಸ್ವಲ್ಪ ದೂರ ಇದೆ ಸರ್. ರೂಮ್ ಮಾಡ್ಕೊಂಡಿದ್ದೀವಿ ಸರ್, ಅಲ್ಲಿಂದ ಇರ್ಲಿಕ್ಕೂ ರೂಮ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ್ರ ಒಂದು ಕೆಣಗಿ ಮಾಡಿಬಿಟ್ಟಿದ್ದೀವಿ. ಅಲ್ಲಿಂದ್ರೆ ನೋಡಿದ್ರೆ ಪೂರ್ತಿ ನಮ್ಮ ಗುಡಾನೇ ಕಾಣ್ತೀವಿ ಸರ್, ಎಷ್ಟು ಇದೆಯಲ್ಲ ಕೋಳಿಗಳು ಎಲ್ಲಾನು ಕಾಣ್ತವೆ. ಆ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ರಾತ್ರಿ ಈಗ ನಾವು ಪೂರ್ತಿ ತಡಪಲ್ ಪ್ಯಾಕ್ ಮಾಡಿರ್ತೀವಿ, ಏನು ಬರೋದ ಈ ಚಾನ್ಸ್ ಇರಂಗಿಲ್ಲ. ನಮ್ಮ ನಾಯಿಗೇನು ಸಾಕಿರ್ತೀವಿ, ಸುತ್ತಮುತ್ತಲು ಕಟ್ತೀವಿ. ಇಲ್ಲಾದ್ರೆ ಏನಾದ್ರು ಸೌಂಡ್ ಇದ್ರೆ ಅಲ್ಲೇ ರೂಮ್ ಇರ್ತದಲ್ಲ ಬರ್ತೈತೆ ಸೌಂಡ್. ಒಬ್ಬೊಬ್ರು ಏನ್ ಮಾಡ್ತಾರೆ, ಕ್ಯಾಮ್ರಾ ಗಿಮ್ರಾ ಹಾಕಿರ್ತಾರೆ, ಕ್ಯಾಮ್ರಾನ ಹಾಕ್ಬೋದು ಇಲ್ಲ ಅನ್ನಂಗಿಲ್ಲ. ಕ್ಯಾಮ್ರಾ ಹಾಕಿ ನಾವು 24 ನೋಡ್ಕೊಂಡು ಕುಂದ್ರಕಲ್ಲ, ನಾವು ನೋಡ್ಕೊಂಡು ಕುಂದ್ರಕಾಗಲ್ಲ. ಮನುಷ್ಯ ನೋಡ್ದಂಗೆ ಕ್ಯಾಮ್ರಾ ಇಂದ ನೋಡ್ಕೊಂಡು ಕುಂದ್ರಕಲ್ಲ ಯಾವ ಟೈಮಲ್ಲಿ ಸರ್. ಆದ್ಮೇಲೆ ನೋಡ್ಕೊಂಡು ಏನು ಬಂದಿಲ್ಲ ಸರ್. ಮತ್ತ ಈಗ ಕೋಳಿಗಳು ಇದಾವ ಸರ್, ಒಬ್ಬರು ಆಳ ಮೇಲೆ ಬಿಟ್ಟಿರ್ತಾರ, ಅದೇನಂತಾರಲ್ಲ ಆಳು ಮಾಡಿದ ಆಳು ಅಂತಾರಲ್ಲ. ಆದ್ರೆ ನಾವು ಒಂದ್ಸಲ ಗುಡಾಂಗ್ ಕಟ್ಟಿದ ಮೇಲೆ ಸ್ವಂತ ಮಾಡೋದು ನಾವೇ ಚಲೋ. ಅವ್ರಿಗೆ 10-15 ರೂಪಾಯಿ ಕೊಡೋಕ್ಕಿಂತ ಅದು ಉಳಿತಾಯ ಆಗುತ್ತಿಲ್ಲ ಸರ್, ನಾವೇ ಮಾಡೋದು ಬೆಟರ್. ಒಳ್ಳೇದು ಮಿರಾಶ್ ಅವರು ಇಷ್ಟೆಲ್ಲ ಕೋಳಿ ಸಾಕಾಣಿಕೆ ಅನುಭವವನ್ನ ಹಂಚಿಕೊಂಡ್ರಿ, ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ಕೋಳಿ ಸಾಕಾಣಿಕೆ ಅನುಭವ ಕುರಿತು ರೈತರಾದ ಮಂಜುನಾಥ್ ನಾರಾಯಣ್ ಮಿರಾಶಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಳಗಿ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ. ಉನ್ಕೊ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೆ.

ತಂದೆ ಭಾಷುಣಿಗಳು ಭಾಷ್ಯಾಳು ಅಪ್ಪನ ಮನಿ ದಾರಿಡದೆ ಹೋಗುವಾಳು ಅಪ್ಪನ ಮನಿ ದಾರಿಡದೆ ಹೋಗಲೆ ಒಂದೆರಡೇ ಗಾವೀರೆ ನಡೆದಾಳು ಅಪ್ಪನ ಮನಿ ದಾರಿಡದೆ ಹೋಗಲೆ ಒಂದೆರಡೇ ಗಾವೀರೆ ನಡೆದಾಳು ಒಂದೆರಡೇ ಗಾವೀರೆ ನಡೆದೇಲೆ ಮೂರು ನಾಲ್ಕು ಗಾವೀರೆ ದಾಳಾಗೋಯ್ ಒಂದೆರಡೇ ಗಾವೀರೆ ನಡೆದೇಲೆ ನಾಲ್ಕು ಗಾವೀರ ದೊಳಾಗು ಮೂರು ನಾಲ್ಕು ಗಾವೀರ ದೊಳಾಗೆ ಕುಸುಮ ತಂದೆ ಬನವ ಕಂಡಾಳು ಮೂರು ನಾಲ್ಕು ಗಾವೀರ ದೊಳಾಗು ಕುಸುಮ ತಂದೆ ಬನವೆ ಕಂಡಾಳು ಕುಸುಮ ತಂದೆ ಬನವ ಕಂಡಮೇಲೆ ಬಣ್ಣ ತಂದೆ ಜೋಕೋಳು ಮಾಡ್ಯಾಳು ಕುಸುಮ ತಂದೆ ಬನವೆ ಕಂಡಮೇಲೆ ಬಣ್ಣ ತಂದೆ ಜೋಕೋಳ ಮಾಡ್ಯಾಳು ಬಣ್ಣ ತಂದೆ ಜೋಕೋಳ ಮಾಡೇಲೆ ಎಕ್ಕಾಡೆ ಹೂವ ಕೊಯ್ವಾಳು ಬಣ್ಣ